ಸಿರಿಧಾನ್ಯ ಸಾವಯವ ಅಂತಾರಾಷ್ಟೀಯ ವಾಣಿಜ್ಯ ಮೇಳ ರೋಡ್ ಶೋಗೆ ನಾಳೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕುಶಾಲನಗರ ತಾಲೂಕು ನಂಜರಾಯ ಪಟ್ಟಣದ ಕೃಷಿಕ ಬಲ್ಲಾಡಿ ಚಂಡ ಸಿ ಮಾದಯ್ಯ ಅವರೊಂದಿಗೆ ಕೃಷಿ ಮತ್ತು ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಈ ಕುರಿತು ಸಂದರ್ಶನ. ರೈತ ಬಾಂಧವರೇ, ಕೇಳಿದ್ರೆ ಕೃಷಿಕರಾಗಿ ಸಹಕಾರಿ ಕ್ಷೇತ್ರದಲ್ಲೂ ಒಂದು ರೀತಿಯಲ್ಲಿ ಸಾರ್ಥಕವಾಗಿ ಕೆಲಸ ಮಾಡುತ್ತಿರುವ ಬಲ್ಲಡಿ ಚಂಡ ಸಿ ಮಾದಯ್ಯ ಅವರನ್ನ ಇವತ್ತು ಪರಿಚಯಿಸ್ತಿದ್ದೀವಿ. ನಂಜರಾಯಪಟ್ಟಣದಲ್ಲಿ ವಾಸವಾಗಿರುವ ಮಾದಯ್ಯನವರು ತಮ್ಮ ಜಮೀನು ತೋಟದಲ್ಲೇ ಅಣ್ಣ ತಮ್ಮಗಳ ತೋಟಗಳನ್ನು, ಇತರರ ಹಾಳುಬಿದ್ದ ತೋಟವನ್ನು ಗುತ್ತಿಗೆಗೆ ತೆಗೆದುಕೊಂಡು ನಿರ್ವಹಣೆ ಮಾಡ್ತಿದ್ದಾರೆ. ನಂಜರಾಯಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಈಗ 4 ವರ್ಷಗಳಿಂದ ಕಾರ್ಯಭಾರವನ್ನು ವಹಿಸಿಕೊಂಡಿದ್ದಾರೆ. ಅವರ ವೈಯಕ್ತಿಕ ಕೃಷಿ ಬದುಕು ಹಾಗೆ ಸಹಕಾರಿ ಕ್ಷೇತ್ರದಲ್ಲಿ ಹೇಗೆ ಹೇಗೆ ಅವರು ಸಾಕ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಅವರ ಅನುಭವಗಳು, ಅನಿಸಿಕೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಮಾದಯ್ಯನವರೇ, ನಿಮ್ಮ ವ್ಯಾಸಂಗ ಮತ್ತು ನೀವು ಕೃಷಿಯಲ್ಲಿ ತೊಡಸ್ಕೊಂಡಿರೋದು ಇದರದೆಲ್ಲ ಪರಿಚಯ ಮಾಡ್ಕೊಂತ ಇನ್ನು ಇತರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗೋಣ, ಹೇಳಿ. ನಮ್ದು ಪ್ರಥಮ ಊರು ಕಂಡಂಗಳ, ಬಿಸಿಟಿಗೆ ವಿರಾಜಪೇಟೆ ತಾಲೂಕು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಂಡಂಗಳ ಪ್ರೈಮರಿ ಶಾಲೆ, ಅಷ್ಟು KBI ಸ್ಕೂಲ್ ಕುಟ್ಟಂದಿ ಅಂತೇಳಿ ಅಲ್ಲಿ ಪ್ರೌಢ ಶಾಲೆ, ನೆಕ್ಸ್ಟ್ ವಿರಾಜ ಪೇಟೆ ಜೂನಿಯರ್ ಕಾಲೇಜಲ್ಲಿ PUC ಡಿಗ್ರಿ, ಹಾಸನದಲ್ಲಿ 1 ಇಯರ್ ಬನ್ವಯಸ್ ಕಾಲೇಜ್ ಮೈಸೂರಲ್ಲಿ 2 ಇಯರ್ಸ್ BCOM ಪದವಿ ಪಡ್ಕೊಳ್ತೇವೆ. ಈ ಮಧ್ಯದಲ್ಲಿ ನಮ್ದು ರೈತಾಪಿ ಕುಟುಂಬ, ಅಂದ್ರೆ ತಂದೆ ಎಕ್ಸ್ಪೀರಿಯನ್ಸ್ ಮ್ಯಾನ್, ತಾಯಿ ರಿಚ್ ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಿರ್ತಾರೆ. ನಮ್ಮನ್ನು ಓದಿಸ್ಬೇಕು ಅಂತ ಹೇಳುವ ಬರೀ ಹಂಬಲ ಇತ್ತು. ಅದರಿಂದ ಎಲ್ಲರೂ ಓದಿದ್ವಿ. ಫಸ್ಟ್ ಬ್ರದರ್ ನಾಚಪ್ಪ BC ಅಂತೇಳಿ, ಅವರು BSCC ಮಾಡಿದ್ರು. ಸೆಕೆಂಡ್ ಬ್ರದರ್ ಡಾಕ್ಟರ್ BC ಚಿಟ್ಟಿಯಪ್ಪ ಅಂತೇಳಿ, ವೆಟರ್ನರಿ ಡಾಕ್ಟರ್ ಚಿಟ್ಟಿಯಪ್ಪ ಇಸ್ ಹೈಲಿ ಎಕ್ಸ್ಪರ್ಟ್ ಇನ್ ಟ್ರಾಂಕ್ಲೈಸಿಂಗ್ ದ ಎಲಿಫೆಂಟ್ಸ್ ಅಂಡ್ ಗ್ರೀನ್ ಆಸ್ಕರ್ ಅವಾರ್ಡ್ ಪರ್ಸನ್ ಆಗಿದ್ದಾರೆ. ಮತ್ತೆ ತಮ್ಮ ನಂದು ನಂಜಪ್ಪ BC ಅಂತೇಳಿ, ಅವರು BSCC ಮಾಡಿ ಲೆಕ್ಚರ್ ಆಗಿದ್ರು ಸ್ವಲ್ಪ ಟೈಮ್. ದೆನ್ ಫರ್ಟಿಲೈಸರ್ಸ್ ಕಂಪನಿಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಅಲ್ಲಿಂದ ಅದು ಬಿಟ್ಟು ಅವ್ರದೇ ಆದ ಸ್ವಂತ ಬದುಕು ಟ್ರೈಕೋಡರ್ಮ ಫ್ಯಾಕ್ಟ್ರಿ ಓಪನ್ ಮಾಡಿದ್ದಾರೆ ಕುಶನಗರ ಇಂಡಸ್ಟ್ರಿ ಏರಿಯಾದಲ್ಲಿ. ಅಲ್ಲಿಂದ ಬಯೋ ಕ್ರಯೋ ಕ್ಯಾಪ್ ಅಂತೇಳಿ ಪೆಪ್ಪರ್ ವಿಲ್ಟಿಗೆ ಇರುವಂತ ಒಂದು ಔಷಧಿಯನ್ನ ಕಂಡುಹಿಡಿದು ಅದನ್ನ ಡೆವಲಪ್ ಮಾಡ್ತಾ ಇದಾರೆ. ಅದರ ಜೊತೆಗೆ ಕಾವೇರಿ ಟೈಮ್ಸ್ ಪೇಪರ್, ಕೊಡುಗು ನೀರಿಸ ಗೊಬ್ಬರ ಅಂಗಡಿ, ಈ ತರ ಎಲ್ಲ ವ್ಯವಸ್ಥೆಗಳಿದೆ. ಸೊ ಇವರೆಲ್ಲ ಹೊರಗಿದ್ದ ಕಾರಣದಲ್ಲಿ ಅಗ್ರಿಕಲ್ಚರ್ನ ನೋಡುವಂತ ಜವಾಬ್ದಾರಿಕೆ ನನ್ನ ತಲೆಗೆ ಬಂತು. ದೆನ್ ಆಫ್ಟರ್ ಫಿನಿಶ್ ಮೈ ಡಿಗ್ರಿ ಕೊಡುಗೆ ಒಂದು ತಂದೆ ಜೊತೆ ಅಗ್ರಿಕಲ್ಚರ್ ತೊಡಕೊಂಡೆ. ತಂದೆಯವರು 1980 ಸಿವಿಲ್ ವಿರಾಜಪೇಟೆಯಲ್ಲಿ ಇದ್ದ ಪ್ರಾಪರ್ಟಿಯನ್ನ ಬಿಟ್ಟು ದೇಖೆ ಆರ್ಮಿ ಗ್ರ್ಯಾಂಟ್ ಅಲ್ಲಿ 5 ಎಕರ್ ಸಿಕ್ಕಿತ್ತು. ಆಮೇಲೆ ರಿಮೈನಿಂಗ್ ಪ್ರಾಪರ್ಟೀಸ್ ಎಲ್ಲ ನಾವು 10-30 ಎಕರೆವರೆಗೆ ಪರ್ಚೇಸ್ ಮಾಡ್ಕೊಂಡು ಬಂದಿರೋದು. ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಕಾಫಿ, ಕಿತ್ತಳೆ, ಅಡಿಕೆ, ತಾಳೆ, ಆಲ್ಮೋಸ್ಟ್ ಆಲ್ ಕೈಂಡ್ ಆಫ್ ಕ್ರಾಪ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ತೋಟದ ಪಕ್ಕದಲ್ಲಿ ಅರ್ಮಾಚೆ ಅಂತೇಳಿ ಫ್ಯಾಮಿಲಿಯವರು, ಅವರು ನಿಧನರಾದರು, ಅವರ ಪತ್ನಿ ಮಕ್ಕಳು ನಿಧನರಾದರು, ದೇ ಆರ್ ಇನ್ ದ ಟ್ರಬಲ್. ಅವರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಅವ್ರ ಪ್ರಾಪರ್ಟಿನ ನಂದು ಪ್ರಾಪರ್ಟಿ ಜೊತೆಲಿ ನನ್ನ ತೋಟ ಕೆಲಸ ಆದಾಗ ನನ್ನ ಆಳುಗಳು ಅವ್ರ ತೋಟ ಕೆಲಸ ಬಳಸ್ಕೊಂಡು ಲೀಸ್ ಅಮೌಂಟ್ ಎಲ್ಲ ಕೊಟ್ಕೊಂಡು ಮಾಡ್ತಾ ಇದ್ದೀನಿ. ಅದೇ ಪ್ರಕಾರದಲ್ಲಿ ಬಾಳೆಯಲ್ಲಿ ನಂದು ತಂಗಿದು ಮನೆ ಪಕ್ಕದಲ್ಲಿ ಒಂದು ಪ್ರಾಪರ್ಟಿ ಸಿಕ್ತು. ಅವರು ಸ್ವಲ್ಪ ಟ್ರಬಲ್ ಇದ್ದರಿಂದ ಚೆನ್ನಾಗಿತ್ತು ಸ್ವಲ್ಪ ಪ್ರಾಪರ್ಟಿ, ಬಟ್ ನೆಗ್ಲೆಕ್ಟೆಡ್. ಅದನ್ನು ಈಗ ಚೆನ್ನಾಗಿ ಮಾಡಿ 400 ಚೀಲ ಅದು ಕಾಫಿ ಬಿಡ್ತೇನೆ. ಸ್ವಲ್ಪ ರಿಯಲಿಕ್ಕೆ ತೋಟವನ್ನು ಕೃಷಿ ಮಾಡಿದ್ದೇನೆ. ಕಾಫಿ, ಅಡಿಕೆ, 4 ಅರಬಿಕೈಂಡ್ ಬಸಬೂತ್ ಕೈಂಡ್ ಕಾಫಿ ಇದೆ, ಅಡಿಕೆ ಇದೆ, ಬಾಳೆ ಇದೆ, ಸ್ವಲ್ಪ ಕೃಷಿ ಮಾಡಿದ್ದೇನೆ. ಇನ್ನು ಸ್ವಲ್ಪ ಹಾಗೆ ಇದೆ, ಬಟ್ ಅಲ್ಲಿ ಫ್ಲಡ್ ಬರ್ತದೆ, ವೈಲ್ಡ್ ಬೋರ್ಸ್ ಇದೆ. ಅದರಿಂದ ಒಂದು ವೆಜಿಟೇಬಲ್ಸ್ ಎಲ್ಲ ಮಾಡಿದ್ದೆ, ಬಿಕಾಸ್ ಆಫ್ ದಿಸ್ ಕೊರೋನ ಪ್ರೈಸ್ ಡೌನ್ ಆಯಿತು. ಸೊ ಹಾಗೆ ಸ್ವಲ್ಪ ಲಾಸ್ ಆಯಿತು. ಆಮೇಲೆ ನೆಕ್ಸ್ಟ್ ಇಯರ್ ಜೋಳ ಮಾಡಿದೆ, ಅಲ್ಲಿ ಫ್ಲಡ್ ಬಂತು, ಅದು ಸ್ವಲ್ಪ ನಷ್ಟ ಆಯಿತು. ಪುನಃ ಸೆಕೆಂಡ್ ಇಯರಲ್ಲಿ ಒಂದು ಸ್ವಲ್ಪ ರೈಸು ಆಯಿತು ಸಮ. ಅದರ ಜೊತೆಗೆ ದುಬಾರಿಯಲ್ಲಿ 2001 ಟೂರಿಸ್ಟ್ ಪರ್ಪಸ್ಗಾಗಿ ಒಂದು ಬೋಟ್ ಸ್ಟಾರ್ಟ್ ಮಾಡಿದೆ. 2003 ರಾಫ್ಟಿಂಗ್ ತರೋ ಸಿಸ್ಟಮ್ನ ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ಸುಮಾರು 100-250 ಫ್ಯಾಮಿಲಿಗಳು, 300 ಫ್ಯಾಮಿಲಿಗಳು ಊಟ ಮಾಡ್ಕೊಂಡು ಬರ್ತಾಯಿದ್ರಿ ಈ ಕಾನ್ಸೆಪ್ಟಿಂದ, ಬೋಟಿಂಗ್ ಇನ್ ರಾಫ್ಟಿಂಗ್ ಅಂತೇಳಿ. ಮೇ ಬಿ ಬೋಟ್ ಓಡಿಸೋದಾಗಲಿ, ಬೋಟ್ ಇಟ್ಕೊಳ್ಳೋದಾಗಲಿ, ಬೋಟು ಆಮೇಲೆ ರಾಫ್ಟ್ ಓನರ್ಸ್ ಆಗಿ, ರಾಫ್ಟ್ ಡ್ರೈವರ್ಸ್ ಆಗಿ, ಆಮೇಲೆ ಶಾಪ್ಸ್ ಇಟ್ಕೊಂಡು, ಬೇಕಾದಷ್ಟು ಪಾರ್ಕಿಂಗ್ ತಗೊಂಡು, ಪಾರ್ಕಿಂಗ್ ಕಲೆಕ್ಟ್ ಮಾಡಿಕೊಂಡು, ಸೊ ಡಿಫ್ರೆಂಟ್ ಡಿಫ್ರೆಂಟ್ ಫೀಲ್, ಸೇಲ್ಸ್ ಮ್ಯಾನು, ಸೇಲ್ಸ್ ಗರ್ಲ್ಸ್ ಆಗಿ, ಸ್ಪೈಸಸ್ ಅಂಗಡಿಗಳಾಗಿ, ಆಲ್ ದ ವೇಸಲ್ಲಿ ಸುಮಾರು ಜನ ಬರ್ತಾ ಇದ್ದಾರೆ. ಹಾಗೆ 10 ಬ್ಯಾಕ್ ಯಾವ ಹೇಳೋದು ಸೊಸೈಟಿ ಎಲೆಕ್ಷನ್ ಇಲ್ವಾ ಅಂತ ಕೇಳಿದ್ರು. ಆ್ಯಕ್ಚುಲಿ ನನಗೆ ಅವೆಲ್ಲ ಇಂಟ್ರೆಸ್ಟ್ ಬರೀ ಕಮ್ಮಿ, ಈವನ್ ಪಾಲಿಟಿಕ್ಸಲ್ಲಿ ಹೋಗಿ ನಿಂತ್ಕೊಳ್ಳೋದು, ಇದರಲ್ಲಿ ನಿಂತ್ಕೊಳ್ಳೋದಲ್ಲ. ಯಾರ್ದೋ ಒಂದು ಪ್ರೆಸರ್ ಇವಾಗ ನಿಂತೆ, ಲಾಸ್ಟಿಗೆ ನೋಡಿ 2 ಹೋಟೆಲ್ ಸೋತಿದೆ. ನನ್ನ ಆ ಟರ್ಮ್ ಆಯಿತು, ನೆಕ್ಸ್ಟ್ ಟರ್ಮಲ್ಲಿ ನಿಲ್ಲಿಕ್ಕೆ ಹೋಗಲಿಲ್ಲ. ಇನ್ನೊಂದು ಟರ್ಮ್ ಬರೋ ಪುನಃ ಬಂದು 2018 ನನಗೆ ಪ್ರೆಸರ್ ಹಾಕಿದ್ರು. ಪುನಃ ಹೋಗಿ ನಿಂತೆ, ಅಲ್ಲಿವರೆಗೆ ಜನರ ವಿಶ್ವಾಸ ಇತ್ತು, ನನಗೆ ಅಭಿಮಾನ ಇತ್ತು ಜನರಿಗೆ ನನ್ನ ಮೇಲೆ. ಅದು ತಂಟೆದ ಗಾರಿಗೆ ಹೋಗ್ತಿತ್ತಿಲ್ಲ, ನಂದಾಯಿತು, ನನ್ನ ಕೃಷಿ ಆಯಿತು, ನನ್ನ ವ್ಯವಸ್ಥೆ ಆಯಿತು ಆಗಿರ್ತಿದ್ದೆ. ಅಲ್ಲಿಂದ ಓಟಿಗೆ ನಿಂತೆ, ನಿಂತು ಜನ ಮಾತ ಕೊಟ್ಟು ಗೆದ್ದು ಬಂದೆ. ಗೆದ್ದು ಬಂದ ನಂತರ ಪುನಃ ಹೇಳಿದ್ರು, ಆ ಕಾಲದಲ್ಲಿ ಅಸಂಜಾಪಟ್ಟಣ ವಿಎಸ್ಎಸ್ ಅನ್ನು 73 ಮುಳುಗಡೆ ಆಗಿ ಒಂದು ಕೆಟ್ಟ ಹೆಸರನ್ನು ತಗೊಂಡಿತ್ತು. ಜನರಿಗೆ ಬದಲಾವಣೆ ಅಂತ ಬೇಕಾಗಿತ್ತು, ಬದಲಾವಣೆ ಅಂತ ಬಯಸಿದ್ರು, ಮಮ್ಮಿ ಮತ ಕೊಟ್ಟರು. ಅಲ್ಲೇ ಆಗ ಆಡಳಿತ ಮಂಡಳಿ ಅದರೊಳಗೆ ಮನಮಹೇಶ್ ಅಂತೇಳಿ ಅಧ್ಯಕ್ಷ ಇದ್ದರು. ಕೋರಕ್ಕೆ ಸ್ವಲ್ಪ ಹೆದರಿಕೆ ಆಗಿತ್ತು ಅವರಿಗೆ, ಇದು ಕಷ್ಟ ಆಗ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಕೋರ್ಟ್ ಕೇಸ್ಗಳು ಅಲ್ಲಿ ನಿರಂತರವಾಗಿ ನಡೆಯೋದು, ನಿಷ್ಠುರ ಕಡಕ್ ಕಡ್ಡಿದವಾಗಿ ಮಾತಾಡಬೇಕು, ಮುಲಾಜಿಲ್ಲದ ವ್ಯವಸ್ಥೆನ ನಡೆಸ್ಕೊಂಡು ಹೋಗಬೇಕು, ಆಡಳಿತ ವೈಖರಿಗಳು ತಪ್ಪುದಾರಿಗೆ ಹೋಗಿತ್ತು. ಸೊ ನಾವು ದಾಖಲಾತಿಗಳನ್ನ ನಿಮಗೆ ತೋರಿಸ್ತೇನೆ, ದಾಖಲಾತಿಗಳನ್ನ ನೋಡಿ. ಸೊ ಈಗ ನಾವು 2018 ಈ ಸೊಸೈಟಿಗೆ ಬರುವಾಗ ಸೊಸೈಟಿ ಲಾಭ ಎಷ್ಟಿತ್ತು ಅಂದರೆ 23 ಇತ್ತು. ಅದೇ ಈಗ ನಾನು 68 ತಲುಪಿಸಿದ್ದೇನೆ ಸೊಸೈಟಿ ಲಾಭನ. ಹಾಗೆಂದರೆ ಅದು ಏನು ಹೆಚ್ಚುವರಿ ಏನು ಮಾಡಲಿಲ್ಲ, ನಿಗಾ ಒಂದು ಸ್ವಿಫ್ಟ್ ಸೂಪರ್ವೈಸಿಂಗ್ ಮಿಸ್ ಆಪರೇಷನ್ಗೆ ಅವಕಾಶ ಕೊಡೋದಾಗ ಅಂತ ರೀತಿ ಆ ರೀತಿಯಲ್ಲಿ ಮಾಡಿದ್ದಾನೆ. ಸೊ ಆಗ ಜನರು ಏನು ಹೇಳಿದ್ರು, ಒಂದು ವರ್ಷ ಮಾಡುವ ಅಧಿಕಾರ ಆಗಿದೆ ಅಂತ. ನನಗೆ 5 ಫುಲ್ ಟೈಮ್ ಕೊಡೋದಾದ್ರೆ ನಾನು ಅಧಿಕಾರ ಮಾಡ್ತೇನೆ, ಇಲ್ಲಿಂದ ಮಾಡ್ಲಿಕ್ಕೆ ಬರೋದಿಲ್ಲ, ಬೇಡ ನನಗೆ. ಅಲ್ಲಿಂದ ಎಲ್ಲ ಬೋರ್ಡ್ ನನ್ನ ಮೇಲೆ ಅಭಿಮಾನ ಇಟ್ಟು ಫುಲ್ ಟೈಮ್ 5 ಫುಲ್ ಟೈಮ್ಗೆ ಅಪ್ರೆನ್ಸೇಷನ್ ಕೊಟ್ಟರು. ಫಸ್ಟ್ ಇದನ್ನು ಗಣನೆ ತಗೊಂಡೆ, ಅದು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಓಪನ್ ಆಗಿ ಮಾತಾಡಿ, ಅಲ್ಲಿಂದ ಯಾರನ್ನ ತಗೊಳ್ಬೇಕು ಕಂಟ್ರೋಲಿಗೆ ಫಸ್ಟ್. ಇದು ಎಲ್ಲದಕ್ಕಿಂತ ಮಿಗಿಲಾಗಿ ನನಗೆ ಈ ಗೆದ್ದ ನಂತರ ನಂದು ಇಬ್ಬರು ತಂಗಿ ಇದ್ರು, ಸಿಸ್ಟನ್ ಎಮ್ಮಿ ಮಾಡಿ ಗಾಟ್ ಮ್ಯಾರಿಟು ಬಾಳಲ್ಲೇ ಆದೇಂಗಡ ಅಶೋಕ್ ಅಂತೇಳಿ ಹೌಸ್ ವೈಫ್ ಆಗಿದ್ದಾರೆ. ತಂಗಿದು ಗಂಡ ಆದೇಂಗಡ ಅಶೋಕ್ ಇಸ್ 1 ಕೋಪರೇಟಿಯನ್. ಬಾಳಲ್ಲೇ CDSC ಬ್ಯಾಂಕ್ ಪ್ರೆಸಿಡೆಂಟ್ ಆಗಿದ್ರು, ಬಾಳಲ್ಲೇ ಜೂನಿಯರ್ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ರು. ಬೇಕಾದ ಸಲ 8-10 ಬೆಂಗಳೂರು ಹೋಗಿದ್ದೇನೆ, ನನ್ನ ಕಾರ್ ತಗೊಂಡು. ಇವನು ನನ್ನ ಡೈರೆಕ್ಟರ್ ಒಬ್ಬ CEO ಜೊತೆಲಿ ಬರ್ತಿದ್ರು, ಬಂದರು. ಲಾಡ್ಜ್ ಬಿಲ್ ಇರ್ಬೋದು, ಊಟ ಇರ್ಬೋದು, ವಾಟ್ ಎವರ್ ದ ಥಿಂಗ್, ಎಲ್ಲ ಎಕ್ಸ್ಪೆಂಡಿಚರ್, ಇವನ್ ಬ್ರೇಕ್ಫಾಸ್ಟ್ ಅದು ಅವರಿಗೆ ಹೇಳ್ಬಿಡ್ತಿದ್ದಾರೆ. ಸೊಸೈಟಿದು 5 ಖರ್ಚು ಮಾಡಿ ಬೇಡ, ಇಲ್ಲಿ ನಂದು ಅಂತ ಡಿಲೇ ಮಾಡ್ತಿದೆ. ಡೋಸಲ್ಲಿ ಸೆಕ್ಷನ್ನಲ್ಲಿ ನೀರಿರಲಿಲ್ಲ ಕುಡಿಯೋಕ್ಕೆ. ಅಲ್ಲಿ 5 ಮನೆಗಳಿದೆ ಟೋಟಲ್, ಒಂದು 2 ಮನೆ ಹಳೆದಿತ್ತು, 3 ಮನೆ ನಾನು ಎಡಿಷನಲ್ ಮಾಡಿದೆ. ಮೂರು ಮನೆ ಒಂದು ಹಾಲ್ ಇತ್ತು, ದೊಡ್ಡ ಹಾಲ್. ಆ ದೊಡ್ಡ ಹಾಲು ಯಾರು ಯೂಸ್ ಮಾಡ್ತಿದ್ದಿಲ್ಲ, ಕಂಜೆಸ್ಟೆಡ್ ಜಾಗದಲ್ಲಿತ್ತು. ಮಧ್ಯದಲ್ಲಿ ಪಾರ್ಟಿಷನ್ ಮಾಡಿಸಿ 2 ಬಿಲ್ಡಿಂಗ್ ಮಾಡಿ, ಇವತ್ತು 5 ತಿಂಗಳಿಗೆ 5,000 ಬಾಡಿಗೆ ಕೊಟ್ಟಿದ್ದೇವೆ. ಸೊ ಅವರಿಗೆಲ್ಲ ಕುಡಿಯೋ ನೀರಿಗಾಗಿ ಅಲ್ಲೊಂದು ಬೋರ್ವೆಲ್ ಮಾಡಿಸ್ತಾರೆ. ಅಲ್ಲಿಂದ ಫ್ರೆಂಟ್ ಜನ ಬಂದು ಕಸ್ಟಮರ್ಸ್ ನಿಲ್ವಾಗ ಅವರಿಗೆ ಸೋರಿಕೆ ಆಗಬಾರ್ದು ಅಂತೇಳಿ ಫುಲ್ ಶೀಟ್ ರೂಫಿಂಗ್ ಹಾಕಿಸ್ದೆ, CC ಕ್ಯಾಮೆರಾ ಅಳವಡಿಸ್ದೆ, ಫುಲ್ ನೈಟ್ ಸೆಕ್ಯೂರಿಟಿ ಕ್ರಿಯೇಟ್ ಮಾಡಿದೆ. ಜುವೆಲ್ರಿ ಇದೆ ಅಲ್ಲಿ, ಕ್ಯಾಶ್ ಇದೆ ಅಲ್ಲಿ. ಸೊ ಅದರಿಂದ ನೈಟ್ ಸೆಕ್ಯೂರಿಟಿ ಕ್ರಿಯೇಟ್ ಮಾಡಿದೆ. ಹಾಗೆ ಬಂದು ಗುಡಿಯ ಸೂಪ್ಸ್ ಹಾಕಿಲ್ಲ ಅಷ್ಟೇ, ಗುಡಿಯ ಸೂಪ್ಸ್ ಹಾಕಿಲ್ಲ, ಟ್ರ್ಯಾಕ್ಟರ್ ಸೆಟ್ಗಳು ಸೋರ್ತಿತ್ತು, ಹಳೆಯ ಟ್ರ್ಯಾಕ್ಟರ್ ಸೆಟ್ಗಳು. ಲಾರಿ ಸೆಡ್ ಹೈಟ್ ಇಲ್ಲ, ಸೊ ರಿಮೂವ್ ಆಲ್ ದ ಥಿಂಗ್ಸ್ ಎಲ್ಲ ತೆಗೆದು ಹೈಟ್ ಮಾಡಿ ಎಲ್ಲ ಮಾಡಿದೆ. ಅಲ್ಲಿಂದ ಗುಡ್ಡೆ ಹೊಸ ಸಾಕಿಗೆ ಬರೋ ಜನ ಗೊಬ್ಬರಕ್ಕೆ ಬರಲಿ ಅಥವಾ ಯಾವುದಕ್ಕೆ ಅಕ್ಕಿ ಸಕ್ಕರೆ ವಾಟ್ ಎವರ್ ದ ಥಿಂಗ್ ಬಂದ ಜನರಿಗೆ ಇವನ್ ಅಥವಾ ಲೋನ್ ಟೈಮಲ್ಲಿ ಲೋನ್ ಪೇಪರ್ಸ್ ಬಂದು ಎಲ್ಲೋ ಜನರಿಗೆ ಶೆಲ್ಟರ್ ಮಳೆಗಾಲದಲ್ಲಿ ಬೇಸಿಗೆ ಎಲ್ಲದಕ್ಕೂ ಶೆಲ್ಟರ್ ಆಗೋಗಿ ಸೀಟ್ ಎಲ್ಲ ಓಡಿಸಿ ಅದೊಂದು ಮಾಡಿದೆ. ದೆನ್ ಗುಡ್ಡೆ ಹೊಸರಲ್ಲಿ ಒಂದು ಕುಡಿಯೋ ನೀರಿನ ಘಟಕ ಮಾಡಿಸಿದೆ, ಅದಕ್ಕಾಗಿ ಪುನಃ ಒಂದು ಬೋರ್ವೆಲ್ ತರಿಸಿದೆ. ಗುಡ್ಡೆ ಹೊಸೂರಲ್ಲಿ ಒಂದು 7 ಸೆಂಟ್ ಜಾಗ ಸುಮಾರು ವರ್ಷದಿಂದ ಕಾಣಿಸ್ಕೊಂಡು ಬಿದ್ದಿತ್ತು. ಆ ಜಾಗದಲ್ಲಿ ಇವತ್ತು ಒಂದು 50 ಲಕ್ಷದ ಬ್ಯೂಟಿಫುಲ್ ಕಟ್ಟಡ ಮಾಡಿದ್ದೆ, ಹಾಲ್ 2 ಹಾಲ್, ಅದರಲ್ಲಿ ಒಂದು ಸಮುದಾಯ ಭವನ, ಸಾರಿ ಸಮುದಾಯ ಭವನ ಅಂತ ಹೇಳ್ತೇನೆ, ಇದರಲ್ಲಿ ಅದು ಹೋಲ್ಸೇಲ್ ಶಾಪ್ಸ್ ಮಾಡಬೇಕು. ನಾವೇ ಒಂದು ಡಿಸೋನರ್ ಎಲ್ಲ ಹಾಕಿ ಡಸ್ಟ್ ಪ್ರೂಫ್ ಮಾಡಿ ಒಂದು ಶಾಪ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಸೆಕೆಂಡ್, ನಮ್ಮ ಸೊಸೈಟಿದು ಬ್ಯಾಕ್ ಸೈಡ್ ಎಷ್ಟು ಜಾಗ ಇತ್ತು, ಅದರಲ್ಲಿ 3 ಕೋಟಿ ರೂಪಾಯಿದೊಂದು ಸುಸಜ್ಜಿತವಾದ ಗೋಡೌನ್, ಮಧ್ಯದಲ್ಲಿ ಬ್ಯಾಂಕಿಂಗ್ ನಿರ್ಮಾಣ ಮಾಡ್ತಾ ಇದ್ದಾರೆ. ವಾಲ್ನೂರ್ ಸೆಕ್ಷನ್ ಇದೆ, ವಾಲ್ನೂರ್ ಸೆಕ್ಷನಲ್ಲೂ ಅಷ್ಟೇ, ವಾಲ್ನೂರ್ ಸೆಕ್ಷನಲ್ಲಿ ವಾಲ್ನೂರ್ ಅಪ್ಸ್ಟೇರ್ಗೆ ಸ್ಟೆಪ್ಸ್, ಸ್ಟೇರ್ ಕ್ಯಾಸಸ್, ಅಲ್ಲಿ ಜನರಿಗೆ ಶೆಲ್ಟರ್ಸ್, ಅಲ್ಲಿಗೆ ಕುಡಿಯೋ ನೀರು ಅಂದರೆ ಪಂಚಾಯತ್ ನೀರು ಬರ್ತದೆ, ಸಂಪ್ ವಾಟರ್ಸ್ ಎಲ್ಲ ಮಾಡಿ ಕುಡಿಯೋ ನೀರಿನ ಯೋಜನೆ. ಆಮೇಲೆ ಎಕ್ಸ್ಟೆನ್ಷನ್ ಆಫ್ ದಿ ಗೋಡೌನ್ಸ್, ಎಲ್ಲ ಜಾಗದಲ್ಲೂ ಗೋಡೌನ್ಸ್ಗಳು ಈಗ ನಮ್ಮಲ್ಲಿ 15,000-20,000 ಸ್ಟಾಕ್ ಮಾಡೋ ಕೆಪಾಸಿಟಿ ಗೋಡೌನ್ಸ್ ಇದೆ, ಒಂದು ಲಾರಿ ಇದೆ, 2 ಟ್ರ್ಯಾಕ್ಟರ್ಸ್ ಇದೆ. ಈಗ ಒಂದು 121 ಕೋಟಿ ರೂಪಾಯಿದು ಟ್ರಾನ್ಸಾಕ್ಷನಲ್ಲಿ ಈಗ ನಾವಿದ್ದೀವಿ. ಕಳೆದ ವರ್ಷ ಟ್ರಾನ್ಸಾಕ್ಷನ್ ಕೂಡ ಕಮ್ಮಿ ಇತ್ತು, ನನಗೆ ಕೊಡುವಾಗ ಇನ್ನೂ ಕಮ್ಮಿ ಇತ್ತು. ಕಳೆದ ಮಾಸದಲ್ಲಿನ ಸ್ಟಾಪ್ಸ್ಗಳಿಗೆ ತಿಳಿಯಲಿ ಅಂತೇಳಿ ಈ ಸೊಸೈಟಿನ ನಮ್ಮ ಕೈಗೆ ಕೊಡುವಾಗ 2018ರಲ್ಲಿ 38 ಕೋಟಿ ಇತ್ತು ಟರ್ನೋವರ್, 38 ಕೋಟಿ, ಇವತ್ತು 171 ಕೋಟಿ ಟರ್ನೋವರಿಗೆ ಹೋಗಿದ್ದೇನೆ. ಮೈಸೂರಿಗೆ ಹೋಗಿ ಹೋಲ್ಸೇಲ್ ವರ್ಕ್ ಹಿಡಿದು ಹೋಲ್ಸೇಲಿಂದ 15% ಕಮ್ಮಿ ಮಾಡಿ ಫಸ್ಟ್ ಗ್ರೇಡಲ್ಲಿ ಕೊಡಿದ್ದೇನೆ, ನಿಮ್ಮಲ್ಲಿ ವ್ಯಾಪಾರ ಮಾಡಿಸ್ತೇನೆ. ಈಗ ನಾವು ಟ್ಯಾಕ್ಸ್ ಕಟ್ಟಿ ತರ್ತಾ ಇದೀವಿ, ನಮ್ಮ ಅಕ್ಕಪಕ್ಕದ ಅಂಗಡಿಗಳು ಹೋಲ್ಸೇಲಿಂದ ತರ್ತಾರೆ, ಬಟ್ ಅವ್ರದ್ದು ಕಾಂಪೀಟ್ ಮಾಡಿ ನಾನು ವ್ಯಾಪಾರ ಮಾಡ್ತಾ ಇದ್ದೇನೆ. 56 ಲಕ್ಷ ನನಗೆ ಕಳೆದ ವರ್ಷ ಬರೀ ಟ್ರೇಡ್ ಶಾಪ್ ಮಂತ್ ಮೀನುವರಿಂದ 56 ಲಕ್ಷ ಪ್ರಾಫಿಟ್ ಆಗಿದೆ, ರಿಮೈನಿಂಗ್ ಪ್ರಾಫಿಟ್ ಇದರಿಂದ ಈ ಸರಿ 1 ಕೋಟಿ ನಿರೀಕ್ಷಣೆ ಇಟ್ಟಿದ್ದೇನೆ, ಬರಬಹುದು ಅಂತೇಳಿ ಮೋಸ್ಟ್ಲಿ ಬರಬಹುದು ಅಂತ ಆಗ್ತದೆ, 1 ಕೋಟಿ ಲಾಭ. ಏನಂದ್ರೆ ಹಾನೆಸ್ಟ್, ಅದೇ ಒಂದು ಬೇಸರ ಇದೆ ಇದರಲ್ಲಿ, ಏನಂತ ಹೇಳಿದ್ರೆ ನಮ್ಮ ಸ್ವಂತ ಜಮೀನು ನಮ್ಮ ಬದುಕು ಆಗೋದಿಲ್ಲ. ನಾನು ನಂಜುಂಡೇಶ್ವರ ಟೆಂಪಲ್ ಟ್ರಸ್ಟರ್ ಆಗಿದ್ದೇನೆ, ಆಮೇಲೆ ನಂಜಾಪಟ್ಟಣ ಕಸಿವಿಲ್ ಹಾಸ್ಪಿಟಲ್ ಎಷ್ಟೋ ವರ್ಷದಿಂದ ಡೈರೆಕ್ಟರ್ ಆಗಿದ್ದೇನೆ, ಡೆವಲಪ್ಮೆಂಟ್ ಕಮಿಟಿಯಲ್ಲಿ ಇದ್ದೇನೆ, ದುಬಾರೆ ರಾಫ್ಟಿಂಗ್ ಅಸೋಸಿಯೇಷನ್ ಫೌಂಡರ್ ಪ್ರೆಸಿಡೆಂಟ್, ಸುಮಾರು ಇದರಲ್ಲಿ ಸೇವೆ ಸಲ್ಲಿಸಿದ್ದೇನೆ. ನಮಗೆ ಒಂದು ಏನು ಅಂತ ಹೇಳಿದ್ರೆ, ಮೊದಲಿಂದ ಬೇಸಿಗೆಯಲ್ಲಿ ತಂದೆ ತಾಯಿಯಿಂದ ಕಲಿಸಿದ್ದು ಕದಿ ಬೇಡ, ಇನ್ನೊಂದು ದುಡ್ಡು ಬೇಡ ನನಗೆ, ಅದೇ ಥರ ಇವತ್ತು ಇನ್ನೊಂದು ದುಡ್ಡು ನನಗೆ ಬೇಡ, ನನಗೆ ದೇವರು ಇನ್ನಷ್ಟು ಕೊಟ್ಟಿದ್ದಾನೆ. ನಾವು ಕೋಆಪರೇಟಿವ್ ಸೆಕ್ಟರಿ ಬಂದು ಕೂತಾಗ ಸ್ವಾರ್ಥನೇ ಬಿಡಬೇಕು, ಇಲ್ಲಿಂದ ದುಡ್ಡು ತಗೊಳ್ಳೋದು, ಇಲ್ಲಿಂದ ಗೊಬ್ಬರ ಅಲ್ಲ ಗೊಬ್ಬರ ತಗೊಳ್ಬಹುದು, ಸಾಲ ರೂಪದಲ್ಲಿ ತಗೊಂಡು ಸಾಲ ರೂಪದಲ್ಲಿ ವಾಪಸ್ ಕಟ್ಟಿದ್ರೆ ಇದರಲ್ಲಿ ತಪ್ಪೇನು ಬರೋದಿಲ್ಲ. ಅದೇ ಸ್ವಂತಕ್ಕೆ ಬಳಸ್ಕೊಳ್ಳುವಂಥದ್ದು, ಕೃಷಿಯನ್ನು 1 ಲೋಡ್ ಮನೆ ಗೊಬ್ಬರ ತಗೊಂಡು ಹೋಗ್ಬಿಟ್ರೆ ಇನ್ನು ಈ ಸೊಸೈಟಿಲಿ ಮಾರೋದಿನ್ನ ಆ ಥರ ಆದಾಗ ಮಾತ್ರ ಈ ಸೊಸೈಟಿಗಳು ಮುಗಿಸ್ತದೆ. ನಾ ಮಾಡಿದ ಒಂದೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೇಲೆ ತಗೊಂಡು ವಿಶ್ವಾಸ, ಅವರು ನನಗೆ ಕೊಟ್ಟ ಸಪೋರ್ಟ್. ಮೇಜರ್ ನಮ್ದು ಪ್ರಾಫಿಟ್ ಬಂದಿದೆ ಸೇಲ್ಸ್, ಗೊಬ್ಬರ ಸೇಲ್ಸ್ ಇರ್ಬೋದು, ಮಾರಾಟ ಮಾಡ್ತಿದ್ವಿ, ಸಾಲ ಕೊಡ್ತಿದ್ವಿ, ವಸೂಲಾತಿ ಮಾಡ್ತಿದ್ವಿ, ನಮಗೆ ಪ್ರಾಫಿಟ್ ಆಗಿದೆ. ನಾನು ಆಗಲೇ ಹೇಳಿದೆ, ಈ 1 ಕೋಟಿ ಪ್ರಾಫಿಟ್ ಮಾಡಿ ಬರುವ ಸರ್ ನಮ್ಮ ಎಲೆಕ್ಷನ್ ಇದೆ, ನಿಲ್ಲಬೇಕಾ ಬೇಡ ಅಂತೇಳಿ ಯೋಚನೆ ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ಇನ್ನೊಬ್ಬರಿಗೆ ಅವಕಾಶ ಕೂಡ, ನಾವು ಮಾಡಿದಾಗ ಇನ್ನೊಬ್ಬರು ಒಂದು ಹಾಳು ಮಾಡ್ಬೋದು, ಒಂದು ಡೆವಲಪ್ ಮಾಡ್ಬೋದು, ನೆಕ್ಸ್ಟ್ ಬರೋರು ಮಾಡಲಿ ಅಂತೇಳಿ ಹೇಳ್ಕೊಂಡು ಯೋಚನೆ ಮಾಡಿದ್ದೇನೆ. ಕಾನ್ಸಂಟ್ರೇಷನ್ ಆನ್ ವರ್ಕ್, ನನ್ನ ಮನೆಯದು ಒಂದು ತೋಟ, ಈಗ ನಾವು 3-4 ಜಾಗದಲ್ಲಿ ತೋಟ ಇದೆ, ಒಂದೂರು ತೋಟ ಒಂಥರ ಮಾಡೋದಿಲ್ಲ, ಎಲ್ಲ ತೋಟಕ್ಕೆ ಒಂದೇ ಲೆವೆಲ್ ಗೊಬ್ಬರ ತಿರ್ತೀವಿ, ಒಂದೇ ಲೆವೆಲ್ ಕೆಸರ ಮಾಡಿಸ್ತೀವಿ, ಒಂದೇ ಲೆವೆಲಲ್ಲಿ ಗೊಬ್ಬರ ಹಾಕ್ತೀವಿ, ಸ್ಪ್ರೇ ಮಾಡಿಸ್ತೀವಿ, ವಾಟ್ ಎವರ್ ದ ಥಿಂಗ್ ನಾವು ಏನು ಮೇಂಟೆನೆನ್ಸ್ ಮಾಡ್ತೀವಿ ಅದು ಪೂರ್ತಿ ಸೆಂಟ್ರಿಂಗ್ ಇರ್ಬೋದು, ಕಂಬ ಚಿಗುರು ಇರ್ಬೋದು, ಅರ್ಧಾರಿ ಸಿಗುರು. ಅದೇ ಥರ ಈ ಕೋಆಪರೇಟಿವ್ ಸೊಸೈಟಿ ನಂದು ಒಂದು ಪಾರ್ಟ್ ಅಂತೇಳಿ ತಿಳ್ಕೊಂಡು ಮಾಡಿದ್ರೆ 100% ಎಲ್ಲ ಕೋಆಪರೇಟಿವ್ ಸಂಸ್ಥೆಗಳು ಮೇಲೆ ಬರ್ತದೆ. ಆಮೇಲೆ ನಂಜುಂಡೇಶ್ವರ ಟೆಂಪಲ್, ನಾನು ಗೆದ್ದು ಹೊರಗೆ ಬಂದಾಗ ನಂದು ಒಬ್ಬ ಒಂದು ಹುಡುಗ ಹೇಳಿದೆ, ನನಗೆ ಹೂಮಾಲೆ ಅವೆಲ್ಲ ಇಷ್ಟ ಇಲ್ಲ, ಅವರು ಹೂಮಾಲೆ ತಂದ್ರೆ ಸರ್ ನೋ ಹಾಕೋದ್ಬೇಡಿ ಅಂತ. ಅಲ್ಲಿಂದ ಒಂದು ಹುಡುಗ ಬಂದ, ಅವನು ಅಣ್ಣ ಗೆದ್ದಿದ್ದೀರಾ, ನಂಜುಂಡೇಶ್ವರ ದೇವಸ್ಥಾನ ನಡೆಸಿದಾಗ ನಡೆಸ್ಬಿಡಿ ಸೊಸೈಟಿನ ಅಂತ ಹೇಳ್ದ. ದಟ್ ಈಸ್ ಮೈ ಫಸ್ಟ್, ನಾನು ಗೆದ್ದೆ ಅಂತೇಳಿ ಹೊರಗೆ ಬರುವಾಗ ಫಸ್ಟ್ ವೋಟ್ ನನಗೆ ಸಿಕ್ಕಿದ್ದು. ಇಸ್ ಆನ್ ಸ್ಯಾಟರ್ಡೆ, ಮಂಡೇ ಚೇರ್ಲಿ ಕೂರ್ಬೇಕು ಅಂತೊಳಗೆ ತಾಯಿ ಹತ್ರ ಹೋದೆ, ಮಾತ್ರ ತಾಯಿ ಹತ್ರ ಹೋಗಿ ತಾಳ ಹಿಡಿದು ಹೀಗೆ ಪ್ರೆಸಿಡೆನ್ಸಿ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ತಾಯಿ ಒಂದು ಮಾತಾಡೋದು, ನಂಗೆ ಜನರ ಭಾವನೆಗಳಿಗೆ ಧಕ್ಕೆ ತಂದು ಬಿಡಬೇಡ ಅಂತ. ನನ್ನ ತಮ್ಮ ನಂಜಪ್ಪಲ್ಲಿ ನಿಂತಿದ್ದ, ಜನ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಓಟ್ ಕೊಟ್ಟಿದ್ದಾರೆ, ಆ ವಿಶ್ವಾಸ ದ್ರೋಹ ಮಾಡಿಬಿಡ್ಬೇಡ. ಓನ್ಲಿ ದೀಸ್ 3 ವರ್ಡ್ಸ್. ಮತ್ತೆ ನಂದು ಲೈಫ್ ಸ್ಟೈಲಲ್ಲೂ ಅಷ್ಟೇ, ಸುಮ್ಮನೆ ಎಲ್ಲೋ ಹೋದ್ರೆ ಹಂಗಾರಟ್ಟಿ ಮಾತಾಡುವಂಥದ್ದು ಅಥವಾ ಇನ್ನೊಬ್ಬರ ಮನೆ ವಿಷಯ ಮಾತಾಡುವಂಥದ್ದು, 2-3 ಕ್ಲಬ್ಲಿ ಮೆಂಬರ್ಶಿಪ್ ಆದರೆ ಕ್ಲಬ್ಬಿಗೆ ಹೋಗೋದಿಲ್ಲ. ಎಲ್ಲೋ ಈವ್ನಿಂಗ್ ಹೊರಗೆ ಹೋಗ್ಲಿಕ್ಕೆ ನಾನು ಈವ್ನಿಂಗ್ ಒಳಗೆ ರಾಫ್ಟ್ಗಳಿಗೆ ಹೋಗ್ತಿದ್ದೆ, ಬೋಟ್ ಓಡಿಸ್ತಿದ್ದೆ ಕೂತ್ಕೊಂಡು, ನಂದೇ ಮೋಟರ್ ಬಿಟ್ಟಿತ್ತು ದುಬಾರಿಯಲ್ಲಿ, ಮೋಟರ್ಸ್ ರಿಲೀಸ್ ಆದವರು ಸರಿ ಹೋಗಿ ಬೋಟ್ ಓಡಿಸ್ತಿದ್ದೆ ಪ್ಲೇಸರಿಗೆ ಕೂತ್ಕೊಂಡು, ಸೊ ಫ್ರೆಂಡ್ಸ್ಗಳನ್ನ ಹಾಕೊಂಡು ಬೋಟಲ್ಲಿ ಲಾಂಗ್ ರನ್ ಹೋಗ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಅದು ಎಲ್ಲ ಸುಮಾರು ಜನ ಅಂಗಡಿಗೆ ಕೂತ್ಕೊಂಡು ಕಾಲ ಮಾತ್ರ ಸವಾಲ, ನನಗೆ ಖುಷಿ ಇಲ್ಲ. ಸೊ ಒಂದೇ ತಿಂಗ್ ಏನಂತಂದ್ರೆ ಆರಾಮಾಗಿ ನಮ್ಮಿಂದ 4 ಜನಕ್ಕೆ ಉಪಕಾರ ಆಗಬೇಕಿದೆ ಹೊರತು 4 ಜನರು ನಮಗೆ ಮಾರ್ಕ್ ಆಗಿ ನಮಗೆ ಭಯವಾಗಿರಬಾರದು ಅಂತ ಹೇಳುವಂತ ಒಂದೇ ಒಂದು ಇಂಟೆನ್ಷನ್, ದಟ್ ಇಸ್ ಮೈನ್. ಸಹಕಾರಿ ಕ್ಷೇತ್ರಕ್ಕೆ ನೀವು ಕಾಲಿಟ್ಟಿದ್ದು, ಕೆಲಸ ಮಾಡಿದ್ದನ್ನ ಹೇಳ್ತಾ ಇದ್ರಿ, ಕೇವಲ ಕೆಲವೇ ವರ್ಷಗಳಲ್ಲಿ ಗಮನ ಹರಿಸಿದ್ರೆ ಎಷ್ಟೆಲ್ಲ ಒಳಿತನ ಮಾಡಬಹುದು, ಹಾಗೆ ಒಂದು ಸಂಸ್ಥೆಯನ್ನ ಬೆಳೆಸಬಹುದು ಅನ್ನೋದಕ್ಕೆ ನೀವು ಮಾಡಿದ ಕಾರ್ಯತತ್ಪರತೆ ಇಲ್ಲಿ ನೆನಪಾಗುತ್ತೆ. ಒಂದು ಸಣ್ಣ ಸಂಸ್ಥೆ ಇವತ್ತು 100,000 crore ವಹಿವಾಟನ್ನ ಮಾಡ್ತಾ ಇದೆ ಅಂದ್ರೆ ಜನಗಳಲ್ಲಿ ಎಷ್ಟು ಹಣ ಇದೆ, ಆಮೇಲೆ ಸಂಸ್ಥೆಯಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಅರ್ಥ ಆಗ್ತದೆ. ನಮ್ಮ ಜನಗಳಲ್ಲಿ ದುಡ್ಡಿದೆ, ಆದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ದುಡ್ಡನ್ನ ವಿನಿಯೋಗಿಸ್ತಾರೆ, ಪ್ರಯೋಜನ ಮಾಡ್ಕೊಳ್ತಾರೆ, ಇಲ್ಲಾಂದ್ರೆ ಎಲ್ಲೋ ಹಣ ಹೋಗ್ತಾ ಇರತ್ತೆ. ಒಂದೊಂದು ಸೊಸೈಟಿ ಇವತ್ತು ಕೊಡಗಿನಲ್ಲಿ ಸುಮಾರು ಕಡೆ ನೋಡ್ತೀವಲ್ಲ, ಏನೆಲ್ಲ ಪದಾರ್ಥಗಳನ್ನ ಮಾರಾಟ ಮಾಡ್ತಾರೆ, ಹಣಕಾಸಿನ ವಹಿವಾಟಿನಿಂದ ಲಾಭವನ್ನು ಪಡ್ಕೊಳ್ತಾರೆ, ಒಳ್ಳೇದೇ. ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬರೋದಾದ್ರೆ 30 acres ತೋಟವನ್ನ ಕುತ್ತಿಗೆಗೆ ತೆಗೆದುಕೊಂಡು ಮಾಡ್ತಿದ್ರೆ ಹೇಗೆ, ಅದು ಕರಾರು ಮಾಡ್ಕೊಂಡಿದ್ರಿ, ಒಂದು ವರ್ಷಕ್ಕೆ ಎಕರೆಗೆ ಎಷ್ಟಂತ ಕೊಡ್ತೀರಿ, ಹೇಗೆ ಹೇಗೆ ಅದನ್ನ ಅಭಿವೃದ್ಧಿ ಪಡಿಸಿದ್ರಿ, ಅದರಿಂದ ನಿಮಗೆ ಪ್ರಯೋಜನ ಆಗಿದೆಯೋ ಇಲ್ಲೋ, ತಮಗಿರುವ ತೋಟವನ್ನೇ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ತರ ಹೇಳೋರಿಗೆ ನೀವು ನಿಮ್ಮ ಅಣ್ಣ ತಮ್ಮಗಳದು ಮತ್ತೆ ಬೇರೆಯವ್ರದ್ದು ಒಟ್ಟು 10 ಎಲ್ಲದು ಸೇರಿದ್ರೆ 70 acres ಅಂತ ಹೇಳ್ತಾ ಇದ್ರಿ, ಹೇಗೆ ನಿಭಾಯಿಸಿದ್ರಿ ಹೇಳಿ. ಸರ್, ಈಗ ಜನರಿಗೆ ಒಂದು ನಿಜವಾಗ್ಲೂ ಲೇಬರ್ ಪ್ರಾಬ್ಲಮ್ ಇದೆ ನಮ್ಮಲ್ಲಿ, ಲೇಬರ್ ನ ಪೂರ್ಣವಾಗಿ ಕೆಲಸ ಕೊಡುವಂತ ಒಂದು ಅವಲಂಬನೆ ಮಾಡ್ಕೊಳ್ಬೇಕು. ಸುಮಾರು ರೊಬಸ್ಟ ತೋಟಗಳೇ ಆದ್ರೆ ಅಲ್ಲೇನಾಗ್ತದೆ ಅಂದ್ರೆ ಪೂರ್ಸ ಪೂರ್ತಿ ಕೆಲಸ ಇರೋದಿಲ್ಲ ಹಳೆ ತೋಟದಲ್ಲಿ. ಆದ್ರೆ ಹೊಸ ತೋಟ ಕಲ್ಟಿವೇಟಿಂಗ್ ತೋಟಗಳು, ಅರಬಿಕಾ, ಆಮೇಲೆ ಸೆಕೆಂಡ್ ಕ್ರಾಪ್ ಕೃಷಿ ಮಾಡುವಂತ ಹವ್ಯಾಸಗಳಿದ್ದಲ್ಲಿ ಅಥವಾ ಬಾಳೆ ಕೃಷಿ ಅಂತ ಫ್ರೀಕ್ವೆಂಟ್ ಕೆಲಸ ಬರ್ತಾ ಇರುವಂತ ಬೆಳೆಗಳನ್ನು ಮಾಡಿದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ 365 days 24 hours ಲೇಬರ್ ಬೇಕಾಗ್ತದೆ. ಆ ಟೈಪ್ ಕೃಷಿನ ಮಾಡ್ತಾ ಇದ್ದೇನೆ. ಈಗ ಅದ್ರ ಜೊತೆಗೆ ನಮ್ಮಲ್ಲಿ ಆಮೇಲೆ ಸಾವಿರಕ್ಕೆ ಒಂದು ತಿಂಗಳು ಮೊದಲು ಅವರ ರೆಕಾರ್ಡ್ನೆಲ್ಲ ತಗೊಂಡು ನನ್ನ ಮನೆಗೆ ಬಂದರು ರಂಗ ಸಮುದ್ರಕ್ಕೆ. ಅಪ್ಪ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನಾನು ಈ ಊರಲ್ಲಿ ಬೇರೆಯವ್ರ ಮೇಲೆ ನಂಬಿಕೆ ಇಲ್ಲ ನನಗೆ, ನೀನು ನನ್ನ ಮಕ್ಕಳು ದೊಡ್ಡವರಾಗುವಾಗ 5 records ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಬಿಡು, ಅವರಿಗೆ ದಯವಿಟ್ಟು ಅನ್ನ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟು ನೋಡ್ಕೊ ಅಂತೇಳಿ ರೆಕಾರ್ಡ್ ನನ್ನ ಕೈಗಿಟ್ಟು ಹೋದರು. ಒಂದು ತಿಂಗಳು 2 ಲೆಫ್ಟ್ ಅವ್ರನ್ನ ಅವ್ರ ಮಗ ತೀರೋದು, ಅದೇ ಬೇಸರದಲ್ಲಿ ಅವರು ತೀರ್ಕೊಂಡು. ಇದರಿಗೆ ಬಾಳೆಲ್ಲ ತೋಟ ಇದೆ, ಸೇಮ್ ಸ್ಟೈಲ್ ಬಾಳೆಲ್ಲ ತೋಟ ಆಲ್ಸೋ ದೇ ಆರ್ ಇನ್ ದ ಪ್ರಾಬ್ಲಮ್. ಅದನ್ನ ಬೇರೆ ಯಾರಿಗೆ ಲೀಸ್ ಮಾಡಿದ್ರು, ಅವರು ಪ್ರಾಪರ್ ಆಗಿ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳೋ ಉದ್ದೇಶದಿಂದ ಪುನಃ ನನಗೆ ಕೊಟ್ಟು ನಾನು ಅದನ್ನ ಮಾಡ್ತಾ ಬರ್ತಾ ಇದ್ದೇನೆ. ಒಂದು 6 acres ಉದ್ದದಲ್ಲಿ ಗದ್ದೆಯನ್ನು ತೋಟ ಮಾಡಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಳ್ಳೆ ವೆಲ್ ಮೇಂಟೈನ್ ರಬೇಶ ತೋಟ ಆದ್ರೆ 30 lakhs ಕೊಡ್ತೀವಿ. ಕಾಪು ಕಮ್ಮಿ ಅಂದ್ರೆ 15 lakhs, ಇನ್ನು ಕಮ್ಮಿ ಅಂದ್ರೆ 20 lakhs ಆ ಥರ ಕೊಡ್ತಾ ಇದೀವಿ. 1 acre 1000. ಸೊ 10 acres ಬರೋಕೆ ಅದು 20 lakhs ಆ ಟೈಪ್ ಆಗ್ತದೆ. ಸೊ ಹೀಗೆ ಅರಮನೆ ತೋಟದಲ್ಲಿ ನಾನು 20 lakhs ಕೊಡುವಂಥದ್ದು. ಸೊ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅವರಿಗೆ ಪ್ರತಿ ತಿಂಗಳು 10,000 ಕೊಡ್ತೇನೆ. ಅಲ್ಲಿಗೆ 1,20,000 ಇದೆ, 80,000 ಅವ್ರ ಮನೆಗೆ ಹಚ್ಚಿ ಕೊಡ್ತೇನೆ. ದೇವನೆ ಇನ್ವೆಸ್ಟ್ ಬೇದ ತೋಟಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಅವರಿಗೆ ಸಫಿಷಿಯೆಂಟ್ ಕಾಫಿ, ನನಗೆ ಎಷ್ಟು ಕಾಫಿ ಬರ್ತದೆ ನಾನು ಹೇಳ್ತೀನಿ. ನಾನು ಇಲ್ಲಾದ ಕೈ ಬಿಟ್ಟ ದಿವಸ ನಿಮಗೆ ಗೊತ್ತಿರಬೇಕು, ನಮ್ಮ ತೋಟದಲ್ಲಿ ಮೆಣಸು ಎಷ್ಟಾಗ್ತದೆ, ಕಾಫಿ ಎಷ್ಟಾಗ್ತದೆ, ಏನೆಲ್ಲ ಬರ್ದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಸೊಸೆ ಹುಷಾರಿದ್ದಾರೆ, ಬರ್ದಿಟ್ಕೊಳ್ತಾರೆ ಎಷ್ಟು ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಕಾಫಿ ಗೊಬ್ಬರ ಹಾಕ್ತೀನಿ, ಎಷ್ಟು ಚೀಲ ಗೊಬ್ಬರ ಹಾಕ್ತೀನಿ, ಯಾವ ಚೀಲ ಗೊಬ್ಬರ ಹಾಕ್ತೀನಿ, ಯಾವ ಯಾವುದೆಲ್ಲ ಕಾಂಬಿನೇಷನ್ ಮಿಕ್ಸ್ ಮಾಡ್ತೀನಿ ಪೂರ್ತಿ ಅವ್ರು ನೋಡ್ತಾ ಇರ್ತಾರೆ. ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತೀನಿ, ಅವ್ರು ಯೋಚಿಸ್ಕೊಂಡು ನನ್ನ ತೋಟಕ್ಕೊಂದು ಗೊಬ್ಬರ, ಅವ್ರ ತೋಟಕ್ಕೊಂದು ಗೊಬ್ಬರ, ಇಲ್ಲ ಗೊಬ್ಬರ ಲಾಟಲ್ಲಿ ನನಗೆ ಬರ್ತಾ ಇರ್ತದೆ, ನನ್ನ ತೋಟ ಗೊಬ್ಬರ ಹಾಕಿ ಆದಾಗ ನನ್ನ ತೋಟದ ಮೇಲ್ಗಡೆ ತೋಟನೇ ಅವರು ಬೇಲಿ ದಾಟ್ಕೊಂಡು ಅವ್ರ ತೋಟ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನನ್ನ ತೋಟದಲ್ಲಿ. ಸೊ ಈವನ್ ಬಾಳಲ್ಲೇ, ಸೊ ಬಾಳಲ್ಲೇ ನಾನು 1 acre ಅವರಿಗೆ 30,000 ಅಂದಾಗೆ ಒಂದು ಫಸ್ಟ್ 10 acres ಪ್ಲಾಟ್. ಸೆಕೆಂಡ್ ಪ್ಲಾಟಲ್ಲಿ ಏನೂ ಇಲ್ಲ, ಸೆಕೆಂಡ್ ಈಗ 20 acres ವೆಟ್ಲ್ಯಾಂಡ್ ಇದೆ, ವೆಟ್ಲ್ಯಾಂಡ್ ಇದೆ, ಏನೂ ಇಲ್ಲ. ವೆಟ್ಲ್ಯಾಂಡಲ್ಲಿ ಈಗ 6 acres ನಾನು ಕಲ್ಟಿವೇಟ್ ಮಾಡಿದ್ದೇನೆ ನಾನೇ. ಅದು ಬಂಜರು ಬೈಲು ಕಾಡಾಗಿತ್ತು, ಕಾಡೆಲ್ಲ ಸುಟ್ಟು ಮಾಡಿ ಅದೆಲ್ಲ ಇಟ್ಟು ಸಿಸ್ಟಮ್ಯಾಟಿಕ್ಕಾಗಿ ಅಡಿಕೆ ಬೈ ಟೆನ್ಗೆ ಅಡಿಕೆ ಮಾಡಿದ್ದೇನೆ. ಮಧ್ಯದ ವ್ಯವಸ್ಥೆ ಮಾಡಿದ್ದೇನೆ, ಅದರ ಆ ಕಡೆ ಈ ಕಡೆ ಮಧ್ಯದಲ್ಲಿ ಕಾವೇರಿ, ಚಂದ್ರಗಿರಿ, ಕಾವೇರಿ ಎಲ್ಲ ಕಾಫಿ ಮಾಡಿದ್ದಾನೆ. ಅದನ್ನು ನಾನು ಪ್ಲಾಂಟೆಡ್ ಅನ್ನು 2018 ಪ್ಲಾಂಟ್ ಮಾಡಿದ್ದು ನಾನು. ಈಗ ನಾನು 100 chila ಕಾಫಿ ಕುಯ್ತಾ ಇದ್ದೀನಿ ಇವತ್ತು 5 ಅರಬಿಕಾ ಇನ್ ರೋಬಸ್ಟಾ ಸೀಡ್. ಸೀಡ್ ಬರಲಿ, ಫಸ್ಟ್ ಕ್ರಿಯೇಟ್ ಆಗಲಿ ಅಂತ ಬಾಳೆ ನೆಟ್ಟು. ಇದಕ್ಕೆ ಇಲ್ಲಿ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ 5 ಬಾಳೆಗೆ ಮಾಡಿದ ಕೆಲಸದಲ್ಲಿ ಕಾಫಿ ಬರ್ತದೆ, ಅಡಿಕೆ ಬರ್ತದೆ. ಇಲ್ಲ ಕಾಫಿ ಮಾಡಿದ ಕೆಲಸದಲ್ಲಿ ಅಡಿಕೆ ಬಾಳೆ ಬರ್ತದೆ, ಇಲ್ಲ ಅಡಿಕೆ ಮಾಡಿದ ಕೆಲಸದಲ್ಲಿ ಇನ್ನೆರಡು ಬರ್ತದೆ. ಮಲ್ಟಿ ಪಾಲಿಸೀಸ್ ಅಂದ್ರೆ ಲೇಬರ್ ಜೊತೆಲಿ ಇರಬೇಕು, ಬಾಳೆದ ಕೆಲಸ ಆಗಬೇಕು, ಅಡಿಕೆದ ಕೆಲಸ ಆಗಬೇಕು, ಕಾಫಿದ ಕೆಲಸ ಆಗಬೇಕು, ಇರಿಗೇಷನ್ ಆಗಬೇಕು. ಟೈಮಲ್ಲಿ ಲೇಬರ್ಸ್ ನನಗೆ ಒಂದು 8 ಅಸ್ಸಾಂ ಲೇಬರ್ಸ್ ಇದ್ದಾರೆ, ಲೈನ್ ಲೇಬರ್ಸ್ ಅಂತ ಒಂದು 4 ಇದ್ದಾರೆ, ಲೈನಿಂದ ಹೊರಗಡೆ ಪೈಸಾರಿಂದ ಒಂದು 2 ಬರ್ತಾ ಇದ್ದಾರೆ, ನಂದೇ ಆದ 2 ಡ್ರೈವರ್ಸ್ ಇದ್ದಾರೆ, ಒಂದು ರೈಟ್ ಇದ್ದಾರೆ. ನಾನು 2 GPs ಇಟ್ಕೊಂಡಿದ್ದೀನಿ ಈ ಪರ್ಪಸ್ಗೆ. ಸಡನ್ ಟೈಮ್ಸ್ ನಾನು ಲೇಬರ್ ತಪ್ಪಿಕೊಂಡು ಹೋಗ್ತಾ ಇದ್ದೀನಿ, ವರ್ಕಿಂಗ್ ಡೇಸ್ಗಳು ಬಿಟ್ಟರೆ ಅದು ಕೆಲಸ ಇರೋ ದಿವಸ. ಒಂದೊಂದು ಟೈಮಿಗೆ ಕಂಟಿನ್ಯೂಸ್ ಬರ್ತದೆ. ಈಗ ನಿನ್ನೆ ಇವತ್ತು ಪ್ರೋಗ್ರಾಮ್, ಆ್ಯಕ್ಚುಲಿ ನನಗೆಲ್ಲೋ ಕಕ್ಕಬೇಕು ಒಂದು ಪ್ರೋಗ್ರಾಮ್ ಇಟ್ಟಿದ್ದು, ಬೇರೆ ಏನು ಇಟ್ಟಿದ್ದೆ ಅದು ಕ್ಯಾನ್ಸಲ್ ಮಾಡಿದೆ. ನಿನ್ನೆ ಒಂದು ಸೊಸೈಟಿ ಮೀಟಿಂಗ್ ಇತ್ತು ಮಧ್ಯಾಹ್ನವರೆಗೆ, ಇವತ್ತು ನಿಮ್ಮದು ಪ್ರೋಗ್ರಾಮ್ ಅಂತ ನಮ್ಮ ಮಿತ್ರರು ಫೋನ್ ಮಾಡಿದ್ರು ಇದೆ ಅಂತೇಳಿ. ನಾಳೆ ನನಗೆ ನಮ್ಮ ಸೊಸೈಟಿ ಎಂಪ್ಲಾಯ್ಮೆಂಟ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಇದೆ, ನಾಡಿದ್ದು ನಮ್ಮ ಮುಂಜಾಪುರ ಹಾಸ್ಪಿಟಲ್ ಮೀಟಿಂಗ್ ಇದೆ, ಆಚೆ ನಡೆದು ಒಂದು ನಾಮಕರಣ ಇದಕ್ಕೆ ಸರ್. ಸೊ ವಿ ಆರ್ ಕಂಟಿನ್ಯೂಸ್ಲಿ ಎಂಗೇಜ್ ಇರ್ತೀವಿ. ಒಂದು ಒಂದೇ ಒಂದು ಮಾತು ಏನು ಹೇಳ್ತೀನಿ ಅಂತೇಳಿದ್ರೆ, ಒಂದು ನಮ್ಮ ನಡೆಯುವುದಾದ್ರೆ ಸ್ವಚ್ಛತೆನ ಕಾಪಾಡ್ಕೊಳ್ಳುವಂಥದ್ದು, ಇನ್ನೊಬ್ಬನಿಗೆ ತೊಂದರೆ ಕೊಡದ ರೀತಿಯಲ್ಲಿ ನಡ್ಕೊಂಡು ಹೋಗುವಂಥದ್ದು, ಅಥವಾ ನನ್ನ ನಾವು ಹಿಂಬಲಿಸ್ತಾನೆ ಅಂತೇಳಿ ನಾವು ಅವನಿಗೆ ಸಿಟ್ಟು ಮಾಡ್ಕೊಂಡು ಆಗೋದಿಲ್ಲ. ಈಗ ಬಸ್ಸು ಕ್ಲೀನರ್ ಏನು ಮಾಡ್ತಾನೆ, ಬಸ್ ಕಂಡಕ್ಟರ್ ಆಯ್ತಾನೆ, ಆಮೇಲೆ ಡ್ರೈವರ್ ಆಯ್ತಾನೆ, ದುಡ್ಡು ಆಗ್ತದೆ, ಅವನು ಸಾವುಕಾರ ಆಯ್ತಾನೆ, ಆ ಬಸ್ ನಾವನ್ನೇ ತಗೊಳ್ತಾನೆ. ಅದೇನು ಮಾಡ್ಲಿಕ್ಕೆ ಬರೋದಿಲ್ಲ, ದಟ್ ಇಸ್ ನೇಚರ್. ಎಲ್ಲರೂ ಮೇಲೆ ಬರಬೇಕು, ಎಲ್ಲರೂ ಮೇಲೆ ಬಂದಾಗ ನಾವು ಏನು ಮನೋಭಾವನೆ ತಗೊಳ್ಬೇಕು ಅಂದರೆ, ಎಲ್ಲರ ಹತ್ರ 10 ರೂಪಾಯಿ ಇದ್ದರೆ ನನ್ನ ಹತ್ರ ತೀರೋದನ್ನ ಮಾತ್ರ ಕೇಳ್ಬೋದಲ್ವ, ನನ್ನೊಬ್ಬನೇ ಹತ್ರ ಇದ್ದು ಇನ್ನೊಬ್ಬನ ಹತ್ರ ದುಡ್ಡು ಇಲ್ಲದಿದ್ದರೆ ಅದ್ರಲ್ಲಿ ನನ್ನ ಹತ್ರ ಕೇಳಕ್ಕೆ ಬರಬೇಕು. ಒಂದೊಂದು ನನಗೆ ಹಿಂಸೆ, ನನಗೆ ಎಲ್ಲರ ಹತ್ರ ದುಡ್ಡು ಇರೋದು ಒಳ್ಳೆ, ನನ್ನ ದುಡ್ಡನ್ನು ನಾನು ನನ್ನ ಖುಷಿಯಾಗಿ ನಾನು ಸೇಫಾಗಿ ಆರಾಮಾಗಿ ಇಟ್ಕೊಳ್ಬೋದು, ಇನ್ನು ಅವರೆಲ್ಲ ಬಂದು ಕೇಳಿ ಆ ಟೈಪ್ ಮನೋಭಾವನೆಯನ್ನು ವೃದ್ಧಿ ಮಾಡ್ಕೊಳ್ಬೇಕು, ಹೋಗ್ತಾ ಇರಬೇಕು, ಬರ್ತದೆ. ಬಟ್ ಕಸೀಲಿ ಒಂದು ಸ್ವಲ್ಪ ಪರ್ಸನಲ್ ಇಂಟ್ರೆಸ್ಟ್ ಜಾಸ್ತಿ ಇರಬೇಕು ಎಲ್ಲದರಲ್ಲೂ ಸರ್. ಈಗ ಕಾಫಿ ಹೋಗ್ತಿದ್ವಿ, ನಾನು ನಂದು ಒಂದು ನೆಂಟರು ಮನೆಗೆ ಕಾಫಿ ಲೂಡಿ ಕಳಿಸ್ದೆ, ಯಾರನ್ನು ಕಳಿಸ್ದೆ, ನನಗೆ ನನ್ನ ನೆಂಟರ ಮೇಲೆ ಕಾನ್ಫಿಡೆನ್ಸ್, ಒಳ್ಳೆ ಜನ ಒಳ್ಳೆ ಕಾಫಿ ಕಳಿಸ್ತಾರೆ ಅಂತ ಲಾರಿ ಹೋಯ್ತು. ಲಾರಿ ನಮ್ಮ ಇಲ್ಲಿಂದ ಲೋಕಲ್ ಒಂದು ಹುಡುಗನ ಕಳಿಸ್ದೆ, ಬಾಬಾ ನನ್ನ ಮಾವನ ಮನೆ ಇದು, ಪೇಮೆಂಟ್ ಮಾಡಿ ಆಯಿತು. ಇನ್ನು ಯಾವುದೋ ವರ್ಕ್ಸಿಗೆ ಹೋಗಿ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡು, ಆಗ ನಮಗೆ ಏನು ಮಾಡ್ತಿದ್ರು ಅಂತೇಳಿದ್ರೆ, ಬಿರಿಬೋರು ಬ್ಲ್ಯಾಕ್ ಸ್ಪಿಟ್ಸ್ ಬೆರಿ 8% ಡಿಸ್ಕೌಂಟ್ ಕೊಡು, 8% ಒಳ್ಳೆ ಕಾಫಿ ಸಿಕ್ಕಿದಾಗ ಆ ಕಾಫಿ ಜೊತೆ ಇದನ್ನು 8% ಮೈನಸ್ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ಸರಿ ಮಾಡಿಕೊಂಡು ಇದನ್ನು ಆ ಥರ ನೋಡಿದೆ. ಎಡವಿದ್ರೆ ಅಲ್ಲೂ ಹೋಗ್ಬಿಡ್ತೀವಿ, ಅಲ್ಲಿ ಆ ಫೀಲ್ಡಲ್ಲೂ ಈ ಫೀಲ್ಡಲ್ಲೂ ಹೋಗ್ಬಿಡ್ತೀವಿ, ರಾಫ್ಟಲ್ಲೂ ಬೋಟಲ್ಲೂ ಕೇರ್ಫುಲ್ ಇರಬೇಕು, ಎಲ್ಲದರಲ್ಲೂ ಕೇರ್ಫುಲ್ ಇದ್ದರೆ ನಾವು 100% ಸಕ್ಸಸ್ ಆಗಿಯೇ ಆಗ್ತೀವಿ. ಒಂದು ಈಗ ಅಗ್ರಿಕಲ್ಚರ್ ಒಂದ್ಸಲ ಫೇಲ್ಯೂರ್ ಆಗ್ಬೋದು. ಈಗ ನಾವು ಸೋಮವಾರ ಶನಿವಾರ ಸೋಮವಾರ 2 ದಿವಸ ಸಾಟರ್ಡೆ ಸಂಡೆ ಮಂಡೆ 3 ದಿವಸ ನಮ್ಮ ರಾಫ್ಟರ್ ವ್ಯಾಪಾರ ಆಗ್ತದೆ, ರಿಮೈನಿಂಗ್ ಸೈಡ್ ಗೈಡ್ ಮಕ್ಕಳು ಅಲ್ಲೆಲ್ಲ ಆಡ್ತಾ ಇರ್ತಾರೆ, ಅವ್ರಿಗೆ ಸಂಬಳ ಕೊಡಬೇಕು. ದ ಸೇಮ್ ಅದೇ ನಾವು ಕಸಿ ಆಗಲಿ ನಿಮ್ಗೆ ಹೇಳಿದೆ, ಈ ಸುಂಟಿನ ನಡುವಾಗ ಜನ ಭಾರಿ ಜೋರಾಗಿ ಅದರ ಕಲೆನ ಕೈಯಲ್ಲಿ ಕಲಿಸ್ತಾರೆ ಅಂತ. ಯಾಕೆ ದಬ್ಬೆ ಹಿಡಿಯೋಕ್ಕಿರೋದಕ್ಕೆ, ಅದ್ರ ಚಂಡಿಗಾದ್ರೂ ದಬ್ಬೆ ಓಡಿಸ್ಬೋದು, ಚಂಡಿನೂ ಕೈಯಲ್ಲಿ ಕಲಿಸ್ತಾರಲ್ಲ, ಅದಕ್ಕೆ ಯಾಕೆ ರೌಂಡ್ ಅಪ್ ಹೊಡೆಯಿಲ್ಲ ಅಂದರೆ, ಆ ಕೇರಳದಿಂದ ಬರುವಾಗ ಅವನು ಸುಂಟಿ ಕೃಷಿಕ ಅದನ್ನು ಅಷ್ಟು ಕೇರ್ಫುಲ್ ಆಯ್ತಂದ್ರೆ ಅಷ್ಟು ಜೋಪಾನದಲ್ಲಿ ಇಲ್ಲಿ ಅಂಟಿಸ್ಬಿಟ್ಟು ಹೋಗಿದ್ದಾನೆ. ಈಗ ಶುರು ಮಾಡಿದ್ದಾರೆ ಎಲ್ಲ ಜನ ಬಿತ್ತ ಆದಮೇಲೆ ಎಲ್ಲ ನೀರು ಹೊಡೆದ್ಬಿಟ್ಟು ಒಂದು 10 ದಿವಸದಲ್ಲಿ ಮೊಳಕೆ ಬರೋದಕ್ಕಿಂತ ಮುಂಚೆ ಕಳೆ ಬಿಟ್ಟಿದ್ದಕ್ಕೆ ಒಂದು ರೌಂಡ್ ಅಪ್ ಹೊಡೆದ್ಬಿಟ್ಟು ಈಗ ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಮಿನಿಮೈಸಿಂಗ್ ನೇಚರಲ್ಲಿ ಈಗಿದ್ದಾರೆ, ಹಾಗಿಲ್ಲ. ಅದೇ ಥರ ನಾವು ಶುಂಠಿ ಮಾಡುವಾಗ ನಮ್ಮ ಗದ್ದೆ ನಾಟಿ ಆಗಿಬಿಡಲಿ, ತೋಟ ಕೃಷಿ ಆಗಲಿ ಅಥವಾ ತರಕಾರಿ ಆಗಲಿ ಮಾಡಿದ್ರೆ ನಮ್ಮನ್ನು ಹಿಡಿಯಕ್ಕೆ ಸಿಕ್ಕೋದಿಲ್ಲ. ನಾವು ನೋಡೋಣ, ಶುಂಠಿ ಕೃಷಿಯಾಗಿ ತೋಟ ಗದ್ದೆ ಮಾಡ್ತೀವಿ, ಯಾರಾದರೂ ಗದ್ದೆ ನಾಟಿ ನಾಡ್ತೀವಿ, ಅಲ್ಲಿ ಮಧ್ಯದಲ್ಲಿ ಒಂದು ಚಿಕ್ಕ ಕೈ ಕಿತ್ಕೊಂಡು ಕಳೆ ಕೇಳ್ತೀವಿ, ಒಂದು ಗೊಬ್ಬರ ಬಿಸಾಡ್ತೀವಿ, ಆಯ್ತು ಇನ್ನು ಕುಡುಗೋಲು ತಗೊಂಡು ಹೋಗೋದೆ ಕುಯ್ಯಕ್ಕೆ. ಅದು ನಾವು ಮಾಡ್ತಾ ಇರೋದು ಇಂಟ್ರೆಸ್ಟ್ ಇಷ್ಟು ಒಂದು ಚೆನ್ನಾಗಿ ಗೊಬ್ಬರ ಎಲ್ಲ ಕೊಟ್ಟೋದಕ್ಕೆ ಚೆನ್ನಾಗಿ ನೋಡಿ ಕಾಲಾಡಿಸಿ ಮಾಡಿ ಚೆನ್ನಾಗಿ ನೋಡ್ಕೊಂಡಿದ್ರೆ ಎಲ್ಲದರಲ್ಲೂ ಒಂದು ಒಳ್ಳೆ ಪ್ರಾಫಿಟ್ ಬರ್ತದೆ, ಬರೋದೇನಿಲ್ಲ. ಚೆನ್ನಾಗಿ ತೊಡಗಿಸಿಕೊಂಡ್ರೆ ಯಾವುದೇ ಕ್ಷೇತ್ರದಲ್ಲೂ ಒಂದು ಒಳ್ಳೆ ಗಳಿಕೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ, ಅದು ನಿಮ್ಮ ಸ್ವಂತ ಅನುಭವನೂ ಹೌದು. ವಿವಿಧ ಕ್ಷೇತ್ರಗಳಲ್ಲಿ ಕೈ ಆಡಿಸಿ ಕೃಷಿಯಲ್ಲೂ ಸಕ್ರಿಯವಾಗಿ ತಮ್ಮನ್ನು ತೊಡಸ್ಕೊಂಡು ಸಹಕಾರ ಕ್ಷೇತ್ರದಲ್ಲೂ ಭಾಗಿಯಾಗಿ ಒಂದು ರೀತಿಯಲ್ಲಿ ವಿಶೇಷವಾದ ಅನುಭವಗಳನ್ನು ಇಟ್ಕೊಂಡು ಹೋಗ್ತದ್ರಿ ಮಾದಾನಿಯವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಕೇಳುಗರೆ, ಇದುವರೆಗೆ ನಂಜರಾಯಪಟ್ಟಣದ ಬಲ್ಲಡಿ ಚಂಡ ಸಿ ಮಾದಯ್ಯ ಅವರ ಅನುಭವಗಳನ್ನು ಅನಿಸಿಕೆಗಳನ್ನು ಆಲಿಸಿಕೊಂಡ್ರಿ. ಮಾದಯ್ಯನವರ ಸಂಖ್ಯೆ ಹೀಗಿದೆ, 9745537553 9745537553. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ನಿಮಗಾಗಿ ಒಂದು ಹಾಡು ಕೇಳುಗರೆ, ಹಾಡಿದ್ದಾರೆ ಕುಮಾರಿ ವೈಭವಿ. ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಾಳಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ, ಈ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 13,000 ರೂಪಾಯಿಯಿಂದ 13,500 ರೂಪಾಯಿ, ಅರಬಿಕಾ ಚೆರಿ 6,450 ರಿಂದ 7,000 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 8,000 ರೂಪಾಯಿಯಿಂದ 8,300 ರೂಪಾಯಿ, ರೋಬೆಸ್ಟಾ ಚೆರಿ 4,300 ರಿಂದ 4,550 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 47,000 ರೂಪಾಯಿಯಿಂದ 48,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಾಲ್ಗೆ 48,000 ರೂಪಾಯಿಯಿಂದ 52,000 ರೂಪಾಯಿ. ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ₹20,000 ಮತ್ತು ಅಡ್ವೆಂಚರ್ ಟ್ರಿಪ್ ಗೆಲ್ಲುವ ಅವಕಾಶ. ಕರ್ನಾಟಕ ಅರಣ್ಯ ಇಲಾಖೆಯು ಲೋಗೋ ವಿನ್ಯಾಸ ಸ್ಪರ್ಧೆಯನ್ನು ಆಯೋಜಿಸಿದೆ. ಬನ್ನಿ ಭಾಗವಹಿಸಿ ಮತ್ತು ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ www.aranya.gov.in ಗೆ ಭೇಟಿ ನೀಡಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಅಮೆರಿಕದ ವೈದ್ಯಕೀಯ ವೃತ್ತಿಲಿ ಹೆಸರುವಾಸಿಯಾಗಿರುವ ಕಿಡ್ನಿ ತಜ್ಞ ಡಾಕ್ಟರ್ ಎಂಎ ಕಾರ್ಯಪ್ಪಾವು ಇಂದು ಜಿಲ್ಲಾಸ್ಪತ್ರೆಯಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಂಗೆ ಆರೋಗ್ಯ ತಪಾಸಣೆ ಮಾಡಿ ಕಿಡ್ನಿಗೆ ಸಂಬಂಧಿಸಿದಂಗೆ ತಗಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಮಾತಾಡಿ ದೇಶದಲ್ಲಿರುವ ಸಂಪನ್ಮೂಲ ಸರಿಯಾಗಿ ಬಳಸಿಕೊಂಡು ಉತ್ತಮ ಆರೋಗ್ಯನ ಕಾಪಾಡುವತ್ತ ಗಮನ ನೀಡಕ್ಕೂ, ದೇಶದಲ್ಲಿ ಮೂತ್ರಪಿಂಡ ರೋಗಿಗಳ ಸಂಖ್ಯೆ ಜಾಸ್ತಿಯುಟ್ಟು ಆ ನಿಟ್ಟಲ್ಲಿ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಗೆ ಜಾಸ್ತಿ ಮುನ್ನೆಚ್ಚರಿಕೆ ಕ್ರಮನ ತಗೊಳ್ಳೋಕೂತ ಹೇಳ್ದು. 28 ತಾರೀಕು ಮಡಿಕೇರಿ ತಾಲೂಕಿನ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಟ್ಟಿಗೆರಿನ ಉದಯ ಪ್ರೌಢಶಾಲೆ ಆವರಣದಲ್ಲಿ ನಡೆಸಿಕೆ ನಿರ್ಧರಿಸಲಾಗಿದ್ದು, ಆ ನಿಟ್ಟಲ್ಲಿ ನುಡಿ ಜಾತ್ರೆಗೆ ಎಲ್ಲರೂ ಕೈ ಜೋಡಿಸೋಕು ತಿಳಿಬಿಟ್ಟು ಶಾಸಕರು ಹಂಗೆ ಸ್ವಾಗತ ಗೌರವಾಧ್ಯಕ್ಷರಾದ ಕೆಜಿ ಬೋಪಯ್ಯವು ಹೇಳ್ದು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಕ್ಕೆ 6ನೇ ತರಗತಿ ಪ್ರವೇಶಕ್ಕೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿನ ಕರೆದಳು. 2022-23 ಸಾಲಿನಲ್ಲಿ 5ನೇ ತರಗತಿಯಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗ 2011 ಮೇ 1 2013 ಏಪ್ರಿಲ್ 30 ಒಳಗೆ ಹುಟ್ಟಿರುವ ಮಕ್ಕ ಈ ಪರೀಕ್ಷೆ ಬರೆಯಕ್ಕೆ ಅರ್ಹರಾಗಿದ್ದವೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಪಡ್ಕಣಕ್ಕೆ. ಮಾನವ ವನ್ಯಜೀವಿ ಸಂಘರ್ಷ ಜಿಲ್ಲೆಯಲ್ಲಿ ಸಾಮಾನ್ಯ ಆಗಿದ್ದು, ಭವಿಷ್ಯದಲ್ಲಿ ಇದರ ತಡೆಗೆ ವಿಜ್ಞಾನದಲ್ಲಿ ಆವಿಷ್ಕಾರದ ಅಗತ್ಯ ಉಟ್ಟು, ಆ ನಿಟ್ಟಲ್ಲಿ ಮಕ್ಕ ವಿದ್ಯಾರ್ಥಿಗ ವಿಜ್ಞಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶ್ರಮ ಪಡಕುತ್ತಳಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಟಿ ಪೂಯವು ಹೇಳ್ದು. ಅವು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿ, ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕೊಡಗು ಜಿಲ್ಲಾಡಳಿತ ಸೇರಿದಂಗೆ ಇನ್ನಿತರ ಸಂಸ್ಥೆಗಳ ಕೂಡುಕೂಟಲಿ, ಕ್ರೆಸೆಂಟ್ ಶಾಲೆನ ಕೂಡುಕೂಟಲಿ ಯೋಗಕ್ಷೇಮಕ್ಕಾಗಿ ಜೀವಿ ಪರಿಸರ ವ್ಯವಸ್ಥೆನ ಅರ್ಥ ಮಾಡಿಕೊಳ್ಳೋಣ ತಿಳುವ ವಿಷಯದಲ್ಲಿ ವಿಜ್ಞಾನ ಸಮಾವೇಶದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತಾಡಿದರು. ತಾರೀಖು 6-3 ದಿನಗಳ ಕಾಲ ಹಾವೇರಿಯಲ್ಲಿ ನಡೀತಿರುವ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೊಡಗಿನ ಸಾಧಕರಿಗೆ ಸನ್ಮಾನ, ಸಾಹಿತಿಗಳಿಂದ ಕವನ ವಾಚನ, ವಿಷಯ ಮಂಡನೆ ನಡೆದಿದೆ. ತಾರೀಖು 6 ಸಾಧಕರ ಸನ್ಮಾನದಲ್ಲಿ ನಿವೃತ್ತ ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪ ಅವರನ್ನು ದೇಶ ಸೇವೆಗೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ, ಹಾಗೆ ತಾರೀಖು 8 ಟಿಪಿ ರಮೇಶ್ ಅವರನ್ನು ಸನ್ಮಾನಿಸಲಾದೆ. ಹಿರಿಯ ಚುಟುಕು ಕವಿ ಜಯಪ್ರಕಾಶ್ ಅವು ಕವನ ವಾಚನ ಮಾಡುವೆ. ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಮಾಧವ ಪೆರಾಜೆ ಅವು ಆಶಯ ಭಾಷಣ, ಹಾಗೆ ಭಾಷೆಯ ವೈವಿಧ್ಯತೆ ಬಗ್ಗೆ ಸ್ಮಿತಾ ಅಮೃತ್ ರಾಜ್ ಅವರೊಂದು ಉಪನ್ಯಾಸ, ಹಾಗೆ ಕೊಡವ ಭಾಷಾ ವೈವಿಧ್ಯತೆ ಬಗ್ಗೆ ಡಾಕ್ಟರ್ ಕಾವೇರಿ ಎನಿ ಅವು ಉಪನ್ಯಾಸನ ಮಾಡುವೆ. ಜಿಲ್ಲೆಯಲ್ಲಿ ತಾರೀಕು 15ರಂದು ಯೋಗತಾನ್ ಆಯೋಜಿಸಿಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಿಲ್ಲಾ ಆಯುಷ್ ಇಲಾಖೆ ಅಧಿಕಾರಿಗ ಯೋಗತಾನ್ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಂಶಕ್ಕೂ ಸರ್ಕಾರ ತಾರೀಕು 15ರಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಯೋಗತಾನ್ ಕಾರ್ಯಕ್ರಮ ಆಯೋಜಿಸಿಕೆ ನಿರ್ದೇಶನ ನೀಡಲು ಗಿನ್ನಿಸ್ ದಾಖಲೆ ಮಾಡಕ್ಕಾದ್ರಿಂದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಾಸ್ತಿ ಜನ ಯೋಗತಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾವೆ ಹೇಳಿದರು. ಭಾರತೀಯ ಕ್ರೀಡಾ ಪ್ರಾಧಿಕಾರದ ತರಬೇತಿ ಕೇಂದ್ರದ ಮಡಿಕೇರಿ ಪ್ಯಾಟಿನ ಗೋಡೆಗಳ ಕ್ರೀಡಾ ಹಾಸ್ಟೆಲ್ಗೆ ಪ್ರತಿಭಾನ್ವಂತ ಹಾಕಿ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆ ತಾರೀಕು 12 ಮತ್ತು 13ರಂದು ಸಾಹಿ ಹಾಕಿ ಟರ್ಫ್ ಮೈದಾನದಲ್ಲಿ ಹೊತ್ತಾರೆ 9 ಗಂಟೆಗೆ ನಡೆದಿದೆ. 12ರಿಂದ 18 ವರ್ಷದೊಳಗಿನ ಗೂಡೆಗ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿಕೆ ಇಷ್ಟರವು ಎಲ್ಲಾ ದಾಖಲೆಗಳೊಟ್ಟಿಗೆ ಹಾಜರಾಗುತ್ತಳಿ ಸಾಹಿ ತರಬೇತಿ ಕೇಂದ್ರದ ಆಡಳಿತಾಧಿಕಾರಿಯು ತಿಳಿಸಲು. ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಕಡೆಯಿಂದ ಕೊಡುವ ರಾಜ್ಯಮಟ್ಟದ ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿಗೆ ಪಾಲಿಬೆಟ್ಟದ ಪ್ರತಿಭಾನ್ವಿತೆ ಗೀತಾ ನಾಯ್ಡು ಭಾಜನರಾಗಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜನವರಿ ಮಾಹಿಲಿ ಸಂತರಹರಣ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ. ತಾರೀಕು 13ರಂದು ಪಾಲಿಬೆಟ್ಟ, 19ರಂದು ಗೋಣಿಕೊಪ್ಪ, 20ರಂದು ನಾಪಕೋಲು, 24ರಂದು ಕುಶಾಲನಗರ, ಹಾಗೆ ತಾರೀಕು 17ರಂದು ಸೋಮರ್ಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲ್ಯಾಪ್ರೋಸ್ಕೋಪಿ ಚಿಕಿತ್ಸೆ ನಡೆದಿದೆ. ಹಾಗೆ ತಾರೀಕು 18ರಂದು ಮಾದಾಪುರ, 11ರಂದು ಚಟ್ಟಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟ್ಯೂಬೆಕ್ಟಮಿ ಚಿಕಿತ್ಸೆ ನಡೆದಿದೆ. ಜಿಲ್ಲಾ ಗೃಹ ರಕ್ಷಕ ದಳ ಕೊಡಗು ಜಿಲ್ಲೆ. ಈ ಇಲಾಖೆಯಲ್ಲಿ ಖಾಲಿ ಇರುವ ಸ್ಥಾನಗಳಿಗೆ ಸ್ವಯಂ ಸೇವಕ ಗೃಹ ರಕ್ಷಕರ ನೇಮಕಾತಿಗೆ ಅರ್ಜಿನ ಕರೆದಳು. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ತಾರೀಕು 13ರೊಳಗೆ ಇವು ಅರ್ಜಿನ ಹಾಕಕ್ಕೆ. ಜಾಸ್ತಿ ಮಾಹಿತಿಗೆ ಜಿಲ್ಲಾ ಗೃಹ ರಕ್ಷಕ ದಳದ ಅಧಿಕಾರಿಗಳನ್ನು ಸಂಪರ್ಕಿಸಕ್ಕೆ. ಪ್ರಸಕ್ತ ಸಾಲಿನ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ನೀಡುವ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಅರ್ಹ ಸಂಸ್ಥೆಗಳಿಂದ ಅರ್ಜಿನ ಕರೆದಳು. ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ವ್ಯಕ್ತಿ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಿಂದ ಈ ಪ್ರಶಸ್ತಿ ನೀಡಲಾಗಿದೆ. ಅರ್ಜಿ ಹಾಕಿಕೆ ತಾರೀಕು 10 ಆಖರಿ ದಿನ ಆಗಿಟ್ಟು ಜಾಸ್ತಿ ಮಾಹಿತಿಗೆ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರನ್ನು ಸಂಪರ್ಕಿಸಕ್ಕೆ. ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ತಾರೀಕು 21ರಂದು ನಡೆಯುವ ವಿರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೊಡಗಿನ ಪಕ್ಷಿತಜ್ಞ ಪರಿಸರ ಬರಹಗಾರ ಡಾಕ್ಟರ್ ಎಸ್ ವಿ ನರಸಿಂಹವು ಆಯ್ಕೆಯಾಗಲು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕಡೆಯಿಂದ ಜಿಲ್ಲೆಯಲ್ಲಿ ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಟ್ಯಾಬ್ ವಿತರಣೆಗೆ ಅರ್ಜಿನ ಕರೆದೋಳು. ಅರ್ಜಿ ಹಾಕಿಕೆ ತಾರೀಕು 15 ಆಖರಿ ದಿನ. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈಗಡಿಯಾರಗಳು ಡಿಸ್ಕೌಂಟ್ ರೇಟ್ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗಿನ ಯುವ ಪ್ರತಿಭೆ ಇಬ್ನಿ ಒಳವಾಡಿ ಗ್ರಾಮದ ಮಾಲೇರ ಪ್ರಮೋದ್ ಬೋಪಣ್ಣ ನಟಿಸಿರುವ ಚೊಚ್ಚಲ ಸಿನಿಮಾ ಮರೆಯದೆ ಕ್ಷಮಿಸು ಇದೇ 6ನೇ ತಾರೀಕು ಶುಕ್ರವಾರದಿಂದ ಕರ್ನಾಟಕದಾದ್ಯಂತ ತೆರೆ ಕಾಣಲಿದೆ. ಸುಂಟಿಕೊಪ್ಪದ ಗಣೇಶ ಚಿತ್ರಮಂದಿರದಲ್ಲಿಯೂ ಕೂಡ ಚಿತ್ರ ಬಿಡುಗಡೆಯಾಗಲಿದ್ದು ನಾಡಿನ ಎಲ್ಲರೂ ಕುಟುಂಬ ಸಮೇತರಾಗಿ ಸಿನಿಮಾವನ್ನು ವೀಕ್ಷಿಸಿ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ಸಿನಿಮಾ ತಂಡ ಕೋರಿದೆ. ಇಬ್ನಿ ಒಳವಾಡಿ ನೀರುಕೊಲ್ಲಿ ಗ್ರಾಮದ ಮಾಲೇರ ವಿಜು ಕಾರ್ಯಪ್ಪ ಎಂಡ ಪುದಿಯ ಮನೆ ಕೊಡುವ ಕಾರ್ಬಾರ್ ಇದೇ ಜನವರಿ 6ರಂದು ನಿರ್ಕ ಮಾಡಿದಿಂಜಾನ ಇಕ್ಕ ಅನಿವಾರ್ಯ ಕಾರಣಕ್ಕಾಯ್ತು ಮಿಂಗಕ ತರಗಿತು ಒಕ್ಕಕರ ಊರುಕರ ಬಿಂದು ಚಂಗಾದ್ಯ ಇದನ್ನ ಅರ್ಜಿತು ಸಾಕಾರ ತರೋನೊಂದು ಮಾಲೇರ ವಿಜು ಕಾರ್ಯಪ್ಪ ದಂಪತಿಯ ಕಟ್ಟಿತು. ಭಾಗಮಂಡಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಣ್ಣಿಮಾನಿ ವಾರ್ಡ್ ಸಭೆ ನಾಳೆ ಗುರುವಾರ ಪೂರ್ವಾಹ್ನ 10ರ ಗಂಟೆಗೆ ತಣ್ಣಿಮಾನಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲೂ, ಭಾಗಮಂಡಲ ವಾರ್ಡ್ ಸಭೆ ನಾಳೆ ಗುರುವಾರ ಅಪರಾಹ್ನ 3ಗಂಟೆಗೆ ಭಾಗಮಂಡಲ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಆಯಾಯ ವಾರ್ಡ್ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಭಾಗಮಂಡಲ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಗೋಣಿಕೊಪ್ಪಲಿನಲ್ಲಿ ಕಂಪ್ಲೀಟ್ ಹೌಸಿಂಗ್ ಸೊಲ್ಯೂಷನ್ ಸೆಂಟರ್, ಟ್ರಾನ್ಸಿ ಸೆರಾಮಿಕ್ ಸ್ಟೋವ್. ನಿಮ್ಮ ಮನೆಗೆ ಬೇಕಾದ ರೂಫ್ ಸೆರಾಮಿಕ್ ಟೈಲ್ಸ್, ಸೆರಾಮಿಕ್ ಟೈಲ್ಸ್, ಶಿಂಗಲ್ಸ್, ಫೈಬರ್ ಸೆರಾಮಿಕ್ ರೂಫ್ ಟೈಲ್ಸ್ ಹಾಗೂ ಮಾಡ್ಯುಲಾರ್ ಕಿಚನ್ಗಾಗಿ ಸಂಪರ್ಕಿಸಿ ಟ್ರಾನ್ಸಿ ಸೆರಾಮಿಕ್ ಸ್ಟೋವ್, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್. ಗ್ಲೋಬಲ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಇದೀಗ ಮಡಿಕೇರಿಯ ಮಹಾದೇವಪೇಟೆಗೆ ಸ್ಥಳಾಂತರಗೊಂಡಿದೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿವಿಧ ಕೋರ್ಸ್ಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಸಂಪರ್ಕಿಸಿ ಗ್ಲೋಬಲ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್, ಆಪೋಸಿಟ್ ಸ್ಕೈಗೋಲ್ಡ್, ಮಡಿಕೇರಿ. ಮೊಬೈಲ್ 8431 633-899. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ: ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು, ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು, ಸಹಾಯವಾಣಿ ಸಂಖ್ಯೆ 8771244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ನಿಧನ ಸುದ್ದಿ. ಮೂಲತ್ ಕಿಕ್ಕರಳ್ಳಿ ಕಾರಳಾನ, ಬೆಂಗಳೂರು ವಾಸಂಜ ಮೋಟನಾಳಿರ ಎಸ್ ಚಂಗಪ್ಪಾಯಂಗ ಇಂದು ಮರಣಪಟ್ಟಿದ್ದು, 67 ಬಯತ್ರ ಮೋಟನಾಳಿರ ಎಸ್ ಚಂಗಪ್ಪಾಯಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ 11:30 ಕಿಕ್ಕರಳ್ಳಿ ಗ್ರಾಮದ ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ರಾಷ್ಟ್ರ ಬೋಳ್ಚೆಕ್ ಶಿಕ್ಷಣ ಅವಶ್ಯ. ಗ್ರಾಮೀಣ ವಿದ್ಯಾರ್ಥಿಗ ಪ್ರಯೋಜನಾಪನೆಗೆ ಜಿಲ್ಲರ ಬೊರೆ ಬೊರೆ ಭಾಗತ್ ಪ್ರಥಮ ದರ್ಜೆ ಕಾಲೇಜು ಶುರುವಾಯಿತು. ಪಡೆಬೀರಂಗಡ ತಾಮನೆ ಕೊಡಗು ದೇಶತ್ರ ಆದ್ಯ ಮಹಾದಂಡ ನಾಯಕ ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪ್ಪ, ಜನರಲ್ ಕೊಡಂದರ ತಿಮ್ಮಯ್ಯ ಅವು ಜಿಲ್ಲರ ಕೇಳಿನ ವಿಶ್ವಕ್ಕೆ ಕಾಟನದ ಪೆರ್ಮೆರ ವಿಷಯ. ಜಿಲ್ಲೆಲು ಇದೀಗ ನಲ್ಲನಲ್ಲ ಸ್ಕೂಲು, ಕಾಲೇಜು, ಸೈನಿಕ ಸ್ಕೂಲು, ವೈದ್ಯಕೀಯ ಕಾಲೇಜು, ಕೊಡಗು ವಿಶ್ವವಿದ್ಯಾಲಯತರ ಪ್ರಯೋಜನತ್ನ ಇಲ್ಲೇತ ಮಕ್ಕ ಬಳಸೋನಿಕೆ ಆಂಡೋಂದು ಇಂದು ಕೊಡಗು ಪತ್ರಕರ್ತರ ಸಂಘ ಪಿಂಜ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ರ ಆದನೆಯಲ್ಲಿ ನಡೆದ ಸಂವಾದ ಕಾರ್ಯಕ್ರಮದ ಶಾಸಕ ಎಂಪಿ ಅಪ್ಪಚುರಂಜನ್ ಅಭಿಪ್ರಾಯ ಪರಂದತ್ತು. ಇದೇ ತಿಂಗಳ 28 ಮಡಿಕೇರಿ ತಾಲೂಕರ 11 ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಟ್ಟಗೆರಿರ ಉದಯ ಹೈಸ್ಕೂಲ್ ನಡಪ. ಆಯಾ ಸಮಿತಿ ಪಿಂಜ ಉಪಸಮಿತಿಕಾರ ಸಾರ್ವಜನಿಕಂಗ ಕನ್ನಡ ಅಭಿಮಾನಿಯ ಕನ್ನಡ ನಮ್ಮ ಅಂದೋಡೆ ನಡಪಕ್ಕೂ ಒತ್ತುರ್ ಮೇಲೆ ಕೈಕೂಟೊಂದು ಶಾಸಕ ಕೆಜಿ ಬೋಪಯ್ಯ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಕೇಟಂಡಿತು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಕ್ಕೆ 6 ಕ್ಲಾಸ್ ಪ್ರವೇಶಕ್ಕೆ ಅರ್ಜಿ ಹಾಕಿತು. ದಂಡ 23 ಸಾಲಲು 5 ಕ್ಲಾಸ್ ಓದ್ಯಂಡುಳ್ಳ ಜಿಲ್ಲೆರ ನಿವಾಸಿಯ ಆನ್ಲೈನ್ ಅರ್ಜಿ ಕೊಡಪಕ್ಕೆ ಇದೇ ತಿಂಗಳ 31 ಆಖಿರಿ ನಾಳೆ ಪ್ರವೇಶ ಪರೀಕ್ಷೆ ಏಪ್ರಿಲ್ 29 ನಡಪ. ಅಮೃತ ಸರೋವರ ಯೋಜನೆಯಡಿಲು ಬಲ್ಲಮಾವಟಿ ಗ್ರಾಮ ಪೇರೂರ್ಲು ಸುಮಾರು 1.5 ಕೆರೆ ಜಾಗತ್ತು ಬಂಡು ತೊಡಂದಿತ್ತು. ತರಾವರಿ ಪೂ ಕುಂಜಿ ಇದೀಗ ಅಪರೂಪ ಆನ ಪಾಲೆ ಪಣ್ಣು, ಆಮೆ ಪಣ್ಣು, ಅಳಂದೆ, ಕರ್ಮಂಜಿ ಕೂಡನಿಕೆ ಸುಮಾರು 150 ತರತ್ರ ಪಣ್ಣು ಗಿಡ ನಟ್ಟಿತು. ಕನ್ನಡ ಸಾಹಿತ್ಯ ಪರಿಷತ್ ಆದನೆಯಲ್ಲಿ ಇದೇ 21 ನಡಪ ವಿರಾಜಪೇಟೆ ಕನ್ನಡ ಸಾಹಿತ್ಯ ಸಮ್ಮೇಳನತ್ರ ಅಧ್ಯಕ್ಷ ಆಯಿತು. ಕೊಡಗರ ಪಕ್ಷಿ ತಜ್ಞ ಪರಿಸರ ಅಳತುಕಾರ ಡಾಕ್ಟರ್ ಎಸ್ ವಿ ನರಸಿಂಹನವು ಆಯ್ಕೆ ಆಯಿತು. ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಆದನೆಯಲ್ಲಿ ಇದೇ ತಿಂಗಳ 11 ಚಟ್ಟಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, 13 ಪಾಲಿಬೆಟ್ಟ ಸಿದ್ದಾಪುರ, 17 ಸೋಮರಪೇಟೆ ಸಾರ್ವಜನಿಕ ಆಸ್ಪತ್ರೆ, 18 ಮಾದಾಪುರ, 19 ಗೋಣಿಕೊಪ್ಪ, 20 ನಾಪೋಕ್ಲು,